ನಮ್ಮೆಲ್ಲ ರೈತ ಮಿತ್ರರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಅಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಕಾರ್ಯಕ್ರಮ, ಆ ಬಳಿಕ ಮಾತು ಮಲ್ಲಿಗೆ, ಅನಂತರ ಕೋಳಿ ಸಾಕಣೆ ಅನುಭವದ ಕುರಿತು ಪಿ ರಮೇಶ್ ಗೌಡ ಈಶ್ವರಮಂಗಲ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಈಗ ಮೊದಲಿಗೆ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಅಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮವನ್ನು ಕೇಳೋಣ. ನ್ಯೂ ಅಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನ್ಯೂ ಅಲ್ಗಿ, ನ್ಯೂ ಅಲ್ಗಿ, ನ್ಯೂ ಅಲ್ಗಿ, ನ್ಯೂ ಅಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನ್ಯೂ ಅಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನ್ಯೂ ಅಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನ್ಯೂ ಅಲ್ಗಿ, ನ್ಯೂ ಅಲ್ಗಿ, ನ್ಯೂ ಅಲ್ಗಿ. ನಾನು ಮಂಜುನಾಥ್ ಅತ್ತಿಗ್ನಹಳ್ಳಿ ಎಸ್ಲೂರ್ ಹೋಬಳಿ ಸಜೇಶ್ಪುರ ತಾಲೂಕು ಹಾಸನ ಜಿಲ್ಲೆ. ನನಗೆ ಹಸಿರು ಮೆಣಸಿನಕಾಯಿ ಬೆಳೆಗೆ ಸೋಮವಾರಪೇಟೆ ತಾಲೂಕು ಹರ್ಷ ಅವರಿಂದ ಮಾಹಿತಿ ದೊರೆದು ನ್ಯೂ ಅಲ್ಗಿ ಮೆಣಸಿನ ಗಿಡಕ್ಕೆ ತುಂಬಾ ಉಪಯುಕ್ತ ಅಂತ ಹೇಳಿ ಅದನ್ನ 15 ದಿನಕ್ಕೆ ಲೀಟರ್ಗೆ 2 ml ನಂತೆ ಬಳಕೆ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದು ತುಂಬಾ ಚೆನ್ನಾಗಿ ಬೆಳೆಗೆ, ಅಂದ್ರೆ ಅದು ರಾಸಾಯನಿಕ ಗೊಬ್ಬರ ಇಲ್ಲದೇನೆ ಬೆಳ್ಕೊಳ್ಬಹುದು. ನ್ಯೂ ಅಲ್ಗಿನ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಕೊಂಡು ಬಂದಿದ್ದು ಗಿಡ 2 ದಿನದಿಂದಲೇ ಅದರ ಚಿಗುರು ಒಡೆಯಕ್ಕೆ ಪ್ರಾರಂಭ ಆಗಿ ತುಂಬಾ ಉಪಯುಕ್ತ ಬೆಳೆ ಅಂತ ಹೇಳಿದ್ರೆ ಮೆಣಸಿನ ಗಿಡಕ್ಕೆ ತುಂಬಾ ಉಪಯುಕ್ತ. ಮತ್ತೆ ಇದನ್ನ ತರಕಾರಿ ಬೆಳೆಗೂ ಕೂಡ ಸ್ಪ್ರೇ ಮಾಡಿ ಉಪಯೋಗಿಸ್ತಾ ಇದ್ದು ರಾಸಾಯನಿಕ ಬೇಡವೇ ಬೇಡ, ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನ ಬಳಸಿ ಬೆಳಿಬಹುದು. ನಾನಂತೂ ತುಂಬಾ ಚೆನ್ನಾಗಿ ಇದನ್ನ ಬಳಕೆ ಮಾಡಿಕೊಂಡು ತುಂಬಾ ಉಪಯುಕ್ತ ಹೊಂದಿದ್ದೀನಿ. ಮತ್ತೆ ಇದರಿಂದ ನಮ್ಮ ಹೆತ್ತೂರು ಕೆಮಿಕಲ್ ಇವಕ್ಕೂ ಕೂಡ ಈಗ ನ್ಯೂಅಲ್ಗಿಯನ್ನ ತರ್ಸಕ್ಕೆ ಹೇಳ್ಬಿಟ್ಟು ಅಲ್ಲಿಂದ ಸುಲಭವಾಗಿ ರೈತರಿಗೆ ತಲುಪುವಂತ ವ್ಯವಸ್ಥೆ ಮಾಡಿದೀವಿ. ಹರ್ಷ ಅವರು ಫೀಲ್ಡ್ ಗೆಲ್ಲ ಬಂದು ಮಾಹಿತಿ ನೀಡಿ ಪ್ರಯೋಜನಕಾರಿಯ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೆ ತುಂಬಾ ಉಪಯುಕ್ತ ಅಂತದನ್ನ ಹೇಳ್ತೀನಿ. ನಮ್ಮಲ್ಲಿ ಬಂದು ನೋಡ್ಕೊಂಡು ನರ್ಸರಿ ಮಟ್ಟದಲ್ಲೂ ಅದನ್ನ ಪ್ರಯೋಗ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ದೂರವಾಣಿ ಸಂಖ್ಯೆ 9481 9419 1 9 2 6 6 9 1. ಬಳಸಿ ಬಳಸಿ ನೋವಾಲ್ಗಿ ದ್ರಾವಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ, ದೂರವಿಡಿ ರೋಗ ಕೀಟಗಳನ್ನ, ಗಳಿಸಿ ಅಧಿಕ ಆದಾಯವನ್ನ. ಬಳಸಿ ಬಳಸಿ ನೋವಾಲ್ಗಿ ದ್ರಾವಣವನ್ನ, ಬಳಸಿ ಬಳಸಿ ನೋವಾಲ್ಗಿ. ನ್ಯೂಅಲ್ಗಿ ನ್ಯಾನೋ ದ್ರಾವಣವಿದುವೆ, ಪೈರುಗಳಲ್ಲಿ ಬೆಳವಣಿಗೆ ಆಗುವುದು, ಹಣವು ಉಳಿತಾಯ ವಾಗುವುದು, ಬೆಳೆಯು ಬಾಳಿಕೆ ಬರುವುದು. ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು. ಹಲವಾರು ರೈತರು ಅನೇಕ ತರಕಾರಿಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಶುಂಠಿ, ಕಾಫಿ, ಕಾಳುಮೆಣಸು, ಬಾಳೆ ಇತ್ಯಾದಿ ಬೆಳೆಗಳಲ್ಲಿ ನ್ಯೂ ಆಲ್ಗಿಯನ್ನು ಬಳಸಿ ಲಾಭ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651.

प्रधानमंत्री किसान मानधन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮಾತು ಮಲ್ಲಿಗೆ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ. ರತ್ನಕ್ಕ, ಓ ಸುರೇಶಣ್ಣ, ಶ್ಯಾಮಣ್ಣ. ಓ, ಮಳೆ ಸ್ವಲ್ಪ ನಿಂತಿದೆ, ಹಾಗೆ ಸ್ವಲ್ಪ ತಿರುಗಾಡಿಕೊಂಡು ಬರುವ ಅಂತ ಹೊರಟದ್ದು. ಗೊತ್ತಾಯ್ತು ನನಗೆ, ಆದ್ರೆ ಮಳೆ ನೋಡುವಾಗ ಇವ್ರು ಇವತ್ತು ಬರುದಿಲ್ಲ ಅಂದ್ಕೊಳ್ತಿದ್ದೆ. ಆದ್ರೆ ಪೇಪರ್ ಸುದ್ದಿ ಏನು ಗೊತ್ತಾ, ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಜೂನ್ ಜುಲೈ ತಿಂಗಳಿನಲ್ಲಿ ಬಂದ ಮಳೆಗಿಂತ ಸ್ವಲ್ಪ ಜಾಸ್ತಿಯೇ ಮಳೆ ಬರುವ ಸಾಧ್ಯತೆ ಇದೆ ಅಂತ. ನೀವು ಹೇಳಿದ್ದೀಗ ಸಾಧ್ಯತೆ ಮಾತ್ರ, ಆದ್ರೆ ಬರ್ತಾ ಇಲ್ಲ ಅಷ್ಟು ಮಳೆ. ವಾರ್ಷಿಕವಾಗಿ ಒಂದು ಕೋಟ್ ಅಂತ ಇರ್ತದಲ್ಲ, ಇಷ್ಟು ಬರುವುದು ಅಂತ, ಅಷ್ಟು ಬರಬಹುದು ಅಂತ ಒಂದು ನಿರೀಕ್ಷೆಪ್ಪ. ಎಲ್ಲ ಈ ಜಲಾಶಯ ಎಲ್ಲ ತುಂಬಿದೆ ಅಂತ ಎಲ್ಲ ಪೇಪರ್ ಅಲ್ಲಿ ಬಂದಿತ್ತಪ್ಪ. ಬಹಳ ಸುಲಭದಲ್ಲಿ ತುಂಬುತ್ತದೆ ಇವಾಗ ಜಲಾಶಯ, ಯಾಕೆಂದ್ರೆ ಕೂಳು ತುಂಬಿಕೊಂಡಿದೆ, ಹಾಗಾಗಿ ನೀರು ತುಂಬಲಿಕ್ಕೆ ಹೆಚ್ಚು ಸಮಯ ಬೇಕಾಗುದಿಲ್ಲ. ಅದು ಸರಿ, ಅಂದ್ರೆ ಜಲಾಶಯದಲ್ಲಿ ಇದ್ದದ್ದೆಲ್ಲ ನೀರು ಅಂತ ಗ್ಯಾರಂಟಿ ಇಲ್ಲ. ಹೌದು ಅಲ್ಲ ಸುರೇಶಣ್ಣ, ನೋಡುವಾಗ ಬೇಜಾರಾಗ್ತದೆ ಮಾತ್ರ, ಎಂತ ಅನಾಹುತಗಳು. ಬಹುಶಃ ಈ ಪ್ರಳಯ ಅಂತ ಹೇಳುದು ನಾವು ಇದನ್ನೇ ಇರ್ಬೋದು, ನಾಶವನ್ನೇ. ಹಾ, ಅಂದ್ರೆ ಈಗ ಉತ್ತರ ಕರ್ನಾಟಕದಲ್ಲೆಲ್ಲ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ, ನೇರವಾಗಿ ಅಲ್ಲಿಯೇ ಮಳೆಯ ನೀರು ಬೀಳಬೇಕು ಅಂತಿಲ್ಲ. ಮಹಾರಾಷ್ಟ್ರದಲ್ಲಿ ಬಿದ್ದ ಮಳೆಯ ನೀರನ್ನು ಕೂಡ ನದಿಯ ಮೂಲಕ ಈ ಏನು ಡ್ಯಾಮ್ ಅಂತ ಹೇಳ್ತೀವಲ್ಲ, ಅಣೆಕಟ್ಟೆ, ಅಲ್ಲಿಂದ ಹೆಚ್ಚುವರಿಯಾದ ನೀರನ್ನು ಕೂಡ ಕೆಳಗಡೆ ಬಿಡ್ತಾರೆ, ಅದು ಬರುವುದು ಉತ್ತರ ಕರ್ನಾಟಕಕ್ಕೆ ಬರ್ತದೆ. ಹೌದು, ಹಾಗಾಗಿ ನೆರೆ ಬರ್ತಾ ಇದೆ. ಅದು ಅಲ್ಲ ಶ್ಯಾಮಣ್ಣ, ಎಂತ ಗೊತ್ತುಂಟು, ಈಗ ವರ್ಷದಲ್ಲಿ ಮಳೆ ಮೊದ್ಲಿನ ಹಾಗೆ ಬರುವುದು ಕೇಳಿ ಕೇಳಿ ಬರುವ ಮಳೆ ಅಲ್ಲ. ಮೊದ್ಲೆಲ್ಲ ಈ ರಾಯಚೂರು, ಗುಲ್ಬರ್ಗ ಆ ಕಡೆಗೆಲ್ಲ ಮಳೆ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಎರಡು ವರ್ಷ ಮೂರು ವರ್ಷ ಬರಗಾಲ ಅಂತ ಬರಗಾಲ ಬರ್ತಾ ಇತ್ತು. ಈಗ ಕೇಳಿದ್ರೆ ಅಲ್ಲಿ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬರುವಷ್ಟೇ ಮಳೆ ಬರ್ತಾ ಉಂಟು. ಅಲ್ಲ, ಇನ್ನೊಂದು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಳೆ ಕಡಿಮೆ ಆಗಿದೆ ಆ ಲೆಕ್ಕ ನೋಡಿದ್ರೆ. ಈಗ ನಾವು ಸಣ್ಣದಿರುವಾಗೆಲ್ಲ ಕತ್ತಲೆ ಕತ್ತಲೆ ವಾರಗಟ್ಟಲೆ ಮಳೆ ಬರ್ತಾ ಇತ್ತು. ಹೌದು, ಅದಕ್ಕೆ ನಾವೆಲ್ಲ ಸ್ಮಾರ್ಟ್ ಆಗಿದ್ದು ಕಾರಣ ಆಗಿರ್ಬೋದು. ನೀರಿಂಗುವುದಿಲ್ಲ, ಎಲ್ಲಾ ಕಡೆ ಕಾಂಕ್ರೀಟ್ ಕಾಂಕ್ರೀಟ್ ಅಂತ. ಅದು ಸ್ಮಾರ್ಟ್, ಆದ್ರೆ ಅದು ಒಂದು ತರದ ಸ್ಮಾರ್ಟ್. ಆದ್ರೆ ಈಗ ಕೆಲವು ತರದ ಸ್ಮಾರ್ಟ್ ಗಳೆಲ್ಲ ಉಪಯೋಗಕ್ಕೆ ಬರ್ತವೆ. ಈಗ ಮೊನ್ನೆ ಪ್ರಧಾನಮಂತ್ರಿಯವರು ಈಗ ಒಂದು ಹೊಸ ಒಂದು ಯೋಜನೆ ಮಾಡಿದ್ರು. ಎಂತ ಅಂತ ಹೇಳಿದ್ರೆ, ಒಂದು ರೂಪಾಯಿ ಉಂಟಲ್ಲ, ಎಂತ ರೂಪಾಯಿ, ರೂಪಾಯಿ ನಾವು ಕೈಯಲ್ಲಿ ನೋಟು ಕೊಡುದಲ್ವಾ, ಹೌದು, ಅಥವಾ ಕೈಯಲ್ಲಿ ನಾಣ್ಯ, ಈಗ ಹಾಗೆ ನಾಣ್ಯ ಗಿಣ್ಯ ಎಲ್ಲ ಕೊಡ್ಲಿಕ್ಕಿಲ್ಲ. ಅದು ಎಂತದ್ದು ಹೇಳ್ತಾರೆ, ಆ ರೂಪಾಯಿಯೇ ಒಂದು ಡಿಜಿಟಲ್ ಅಂತ ಹೇಳಿ ಆ ರೀತಿಯಲ್ಲಿ ಹೋಗುವಂತದ್ದು. ಈಗ ಅದೆಂತದ್ದು ಹೇಳಿದ್ರಪ್ಪ, ಒಂದು SMS ಬರ್ತದಂತೆ, ಕೋಡ್ ಇರ್ತದಂತೆ, ಅದುವೇ ಒಂದು ನಿಮ್ಮ ಒಂದು ಚಲಾವಣೆಯ ಒಂದು ರೂಪಾಯಿ ಆಗಿ ಅಂತ ಹೇಳಿ, ಇನ್ನು ನೀವು ಕೈಯಲ್ಲಿ ತಗೊಂಡು ಹೋಗುವ ವ್ಯವಸ್ಥೆ ಅಗತ್ಯ ಇಲ್ಲ, ಯಾರಾದ್ರೂ ಕದ್ಕೊಂಡು ಹೋಗ್ತಾರೆ ಅನ್ನುವಂತಹ ಭಯ ಬೇಡ. ಅಲ್ಲ, ಇದೆಲ್ಲ ಕಷ್ಟ ಅಲ್ವಾ ಸುರೇಶ್ ಅಣ್ಣ, ಎಲ್ರಿಗೂ ಕೂಡ ಈಗ ಹಳ್ಳಿಯಲ್ಲಿ ಇರುವವರಿಗೆಲ್ಲ ಇದೆಲ್ಲ ಹೇಗೆ ಗೊತ್ತಾಗ್ಬೇಕು? ಇವತ್ತು ಗೊತ್ತಾಗ್ಲಿಕ್ಕಿಲ್ಲ, ಆದರೆ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಇದುವೇ ಒಂದು ಪ್ರಾರಂಭ ಆಗ್ತದೆ. ನಾನು ಹೇಳ್ತೇನೆ ರತ್ನಕ, 15 ವರ್ಷ ಹಿಂದೆ ಈ ಮೊಬೈಲ್ ಫೋನ್ ಅನ್ನ ಈ ತರ ಒಂದು ಉಪಯೋಗ ಮಾಡಬಹುದು ಅಂತ ನೀವು ಕನಸಲ್ಲಿ ಯೋಚನೆ ಮಾಡಿದ್ರ? ಇಲ್ವೇ ಇಲ್ಲ. ಈಗ ನಮ್ಮ ಬಗ್ಗೆ ಸಂಗತಿ ಬಿಡಿ, ಯಾರು ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಈ ಮೊಬೈಲ್ ನ ಎಲ್ಲ ಗೊತ್ತಿದ್ದವರೇ ಇರುದು. ಹೌದು, ಇನ್ನೊಂದು, ನಾವು ನಮಗೆ ಗೊತ್ತಿಲ್ಲದನ್ನು ಮಕ್ಕಳ ಹತ್ರ ಕೇಳಿದ್ರೆ ಅವ್ರಿಗೆ ಗೊತ್ತಿರ್ತದೆ. ಹೌದು, ಯಾಕಂದ್ರೆ ಮಕ್ಕಳು ನಮ್ಮಿಂದ ಫಾಸ್ಟ್. ಹೌದು, ಆದ್ರಿಂದ ಇಂಥದ್ದೆಲ್ಲ ನಾವು ವರ್ಷಗಳು ಹೋದಾಗೆ ಒಂದೊಂದು ವಿಷಯಗಳು ಬರ್ತವೆ. ಈಗ ನಮ್ಮ ಶಾಮಣ್ಣ ಹೇಳಿದಾಗ ಎಂತದ್ದು ಟೆಕ್ನಾಲಜಿ, ತಂತ್ರಜ್ಞಾನ, ತಂತ್ರಜ್ಞಾನದ ಒಂದು ಬೆಳವಣಿಗೆ ಉಂಟಲ್ಲ, ಅದರಿಂದಾಗಿ ಈ ತರದ ಎಲ್ಲ ವಿಷಯಗಳನ್ನು ಕೂಡ ನಾವು ಅಳವಡಿಸಬೇಕಾಗ್ತದೆ. ಅಷ್ಟೇ ಅಲ್ಲ ಶಾಮಣ್ಣ, ಇನ್ನೀಗೇನು ಆಕಾಶದಲ್ಲಿ ಹಾರುವ ಕಾರು ಬರ್ತದಂತೆ. ಈಗ ನೋಡಿ ರೋಡಲ್ಲಿ ಜಾಗ ಇಲ್ಲ ಅಂತ ಆಗುವಾಗ ಇನ್ನು ಸ್ವಲ್ಪ ಮೇಲೆ ಹಾರುದು. ಅಲ್ಲ, ನನಗೊಂದು ಕನಸು ಬಿದ್ದಿತ್ತ ಈ ಹಿಂದೆ, ಈ ರಸ್ತೆಯಲ್ಲೆಲ್ಲ ಟ್ರಾಫಿಕ್ ಜಾಮ್ ಅಂತ ಹೇಳ್ತಾರೆ, ವಾಹನಗಳು ಹೋಗ್ತಾ ಇದ್ದ ಹಾಗೆ ಏನಾದ್ರೂ ಟ್ರಾಫಿಕ್ ಜಾಮ್ ಆದ್ರೆ ಗಂಟೆ ಗಟ್ಟಲೆ ಕಾಯ್ಬೇಕಾಗ್ತದೆ. ಅದ್ರ ಬದಲಿಗೆ ಒಂದು ಹಾರುವಂತಹ ವ್ಯವಸ್ಥೆ ಬಂದ್ರೆ, ಒಂದು ಸ್ವಲ್ಪ ದೂರ ಟ್ರಾಫಿಕ್ ಜಾಮ್ ಎಲ್ಲ ಸ್ವಲ್ಪ ದಾಟಿದ ನಂತರ ಕೆಳಗೆ ಇಳಿದ್ರೆ ಆಯ್ತಲ್ಲ ಅಂತ. ಆದ್ರೆ ಎಲ್ಲರೂ ಹಾರ್ಲಿಕ್ಕೆ ಸುಮ್ಮನೆ. ಆದ್ರೆ ಒಂದು ಸುರೇಶ್ ಅಣ್ಣ, ಈಗ ಹಾಗೆ ಸ್ವಲ್ಪ ಎತ್ತರದಲ್ಲಿ ಹಾರುವಾಗ ಒಂದು ಮರ ತಾಗುದ ಅಥವಾ ಈ ಎತ್ತರದ ಕಟ್ಟಡಗಳಿದೆ ಅಲ್ಲ, ಎಷ್ಟೋ ಫ್ಲೋರಿನ ಕಟ್ಟಡ ಇದೆ, ಅದು ತಾಗಿ ಬೀಳುದ, ಇದೆಲ್ಲ ಏನಾದ್ರೂ ಸಮಸ್ಯೆಗಳಿದ್ದೇ ಇದೆ ಬಿಡಿ. ಆಕ್ಸಿಡೆಂಟ್ ಅಂತ ಹೇಳುದು ಭೂಮಿಯಲ್ಲಿ ಮಾತ್ರ ಅಲ್ಲ, ಆಕಾಶದಲ್ಲೂ ಆಗ್ಬಹುದು. ಈಗ ಈ ಹಾರುವುದು ವಾಹನ ಅಂದಾಗ ನೆನಪಾಯ್ತು, ಈಗ ಇತ್ತೀಚೆಗೆ ಈ ಇಲೆಕ್ಟ್ರಿಕ್ ವಾಹನಗಳೆಲ್ಲ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೂ ಕೂಡ ಸರ್ಕಾರದಿಂದ ಸಾಕಷ್ಟು ಪ್ರೋತ್ಸಾಹವು ಕೂಡ ಸಿಗ್ತಾ ಇದೆ. ರಿಜಿಸ್ಟ್ರೇಷನ್ ಎಲ್ಲ ಕನ್ಸೆಷನ್ ಅಲ್ಲಿ ಮಾಡ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಬೇಕಾಗುವುದಿಲ್ಲ ಅಂತ ಹೇಳುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಈಗ ನಾವು ಉಪಯೋಗಿಸ್ತಾ ಇರುವಂತಹ ಇಂಧನ ಇದೆಯಲ್ಲ, ಈಗ ಪೆಟ್ರೋಲ್ ಆಗ್ಬಹುದು, ಡೀಸೆಲ್ ಆಗ್ಬಹುದು, ದಿನೇ ದಿನೇ 100 ರೂಪಾಯಿ, 105 ರೂಪಾಯಿ, 110 ರೂಪಾಯಿ ಅಂತ ಏರ್ತಾನೆ ಇದೆ. ಜೊತೆಗೆ ಇವೆಲ್ಲವೂ ಕೂಡ ಬರಿದಾಗುವಂತಹ ಇಂಧನಗಳು, ಇವತ್ತಲ್ಲ ನಾಳೆ ಅದು ಖಾಲಿ ಆಗಿಯೇ ಆಗ್ತದೆ. ಹಾಗಾಗಿ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈಗ ಇಲೆಕ್ಟ್ರಿಕ್ ವಾಹನ ಆಗ್ಬಹುದು, ಇಲೆಕ್ಟ್ರಿಕ್ ಅಂದ್ರೆ ಇಲೆಕ್ಟ್ರಿಸಿಟಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಮತ್ತೆ ಜಲವಿದ್ಯುತ್ ಅಲ್ಲ, ಇದಕ್ಕೋಸ್ಕರ ಪರ್ಯಾಯ ವ್ಯವಸ್ಥೆ ಇದೆ, ಸೌರ ವಿದ್ಯುತ್ ಅನ್ನು ಕೂಡ ಉಪಯೋಗಿಸಿಕೊಂಡು ಇದನ್ನ ರೀಚಾರ್ಜ್ ಮಾಡಬಹುದು ಅಂತ. ಜೊತೆಗೆ ಈ ಪೆಟ್ರೋಲಿಯಂ ಈಗಿರುವಂತಹ ಉತ್ಪನ್ನ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ಅದರ ಜೊತೆ ಜೊತೆಗೆ ಜೈವಿಕ ಇಂಧನವನ್ನು ಕೂಡ ಬಳಕೆ ಮಾಡಬಹುದು ಅಂತ ಸಾಕಷ್ಟು ಪ್ರಯೋಗಗಳು ಕೂಡ ಆಗಿದಾವೆ. ಜೈವಿಕ ಇಂಧನ ಅಂದ್ರೆ ಗ್ಯಾಸ್? ಹಾ, ಜೈವಿಕ ಇಂಧನ ಅಂದ್ರೆ ಅದು ಒಂದು ರೀತಿಯ ಜೈವಿಕ ಇಂಧನವೇ. ಜೊತೆಗೆ ಜೈವಿಕ ಇಂಧನವನ್ನು ಕೊಡುವಂತಹ ಗಿಡಮರಗಳಿವೆ, ಅವುಗಳ ಕಾಯಿಯಿಂದ ನಾವು ಎಣ್ಣೆಯನ್ನು, ಈಗ ಮೊದಲೆಲ್ಲ ಹೊನ್ನೆ ಎಣ್ಣೆ ಅಂತ ಹೇಳ್ತೀವಿ, ಹೊಂಗೆ ಎಣ್ಣೆ ಅಂತ ಹೇಳ್ತೀವಿ, ಇಂತಹ ಎಣ್ಣೆಯನ್ನು ಕೂಡ ಉಪಯೋಗಿಸಬಹುದು ಯಾವ್ದು ವಾಹನಗಳಲ್ಲಿ ಅಂತ. ಅದು ಕೂಡ ಇದರಷ್ಟೇ ಒಳ್ಳೆಯ ಅಂದ್ರೆ ಪೂರ್ತಿ ಅಲ್ಲದಿದ್ರು ಕೂಡ ಸ್ವಲ್ಪ ಭಾಗ 30% 40% ಪೆಟ್ರೋಲ್ ಅಥವಾ ಡೀಸೆಲ್ ಜೊತೆಗೆ ಮಿಶ್ರ ಮಾಡಿ ಇದನ್ನು ಉಪಯೋಗಿಸಬಹುದು. ಅಂದ್ರೆ ಶಾಮಣ್ಣ ಹೇಳಿದ ಹಾಗೆ ನಾವು ಈಗಿನಿಂದಲೇ ಅದಕ್ಕೆ ತಯಾರಾಗ್ತಾ ಹೋದ್ರೆ ಒಂದು ಸಮಯದಲ್ಲಿ ಏನು ಇಲ್ಲ ಅಂತ ಆಗುವ ಬದಲು ಈ ರೀತಿಯಲ್ಲಾದ್ರೂ ಮುಂದುವರಿಯಬಹುದು. ನಾವು ಕೃಷಿ ಅಂದ ತಕ್ಷಣ ಬರೀ ಆಹಾರದ ಒಂದು ಉತ್ಪಾದನೆ ಬಗ್ಗೆ ಮಾತ್ರ ಯೋಚನೆ ಮಾಡುವುದಲ್ಲ, ಇಂತಹ ಕಾರ್ಖಾನೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುವನ್ನು ಉತ್ಪಾದನೆ ಮಾಡುವಲ್ಲಿಯೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಇಂಥದ್ದೆಲ್ಲ ಹೊಸ ಹೊಸ ವಿಷಯಗಳು ಬಂದ್ರೆ ಅಂತ ಹೇಳಿದ್ರೆ ವರ್ಷ ಹೋದ ಹಾಗೆ ಈಗ ಈ ಪೆಟ್ರೋಲ್ ಆಗ್ಲಿ ಗ್ಯಾಸ್ ಆಗ್ಲಿ ಇದೆಲ್ಲ ಕಡಿಮೆ ಆಗುವಂತದ್ದೇ. ಆದ್ರಿಂದ ಇದರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಅದರ ಜೊತೆಗೆ ಶಾಮಣ್ಣ ಒಂದು ಹೇಳಿದ್ರೆ ಇದೆಂತದ್ದು ಸೌರ ವಿದ್ಯುತ್ತಿಗೆ ಈಗ ಎಷ್ಟು ಇದು ಕೊಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ದೊಡ್ಡ ಒಂದು ನಮ್ಮಲ್ಲಿ ಒಂದು ಫ್ಯಾಕ್ಟರಿ ಹತ್ರ ಒಂದು ಖಾಲಿ ಆದ ಒಂದು ಕಟ್ಟಡ ಇತ್ತು. ಆ ಕಟ್ಟಡಕ್ಕೆ ಒಬ್ರು ಹೇಳಿದ್ರು ಏನಂತ ಹೇಳಿದ್ರೆ ಅದರ ಮಾಡಿಗಿಡೀ ಈ ಸೌರ ವಿದ್ಯುತ್ತಿನ ಫಲಕಗಳು ಹಾಕುದಂತೆ. ಹಾಕಿ ಅದರಲ್ಲಿ ನಿಮಗೆ ಏನಾದ್ರೂ ಕೂಡ ವಿದ್ಯುತ್ ಜಾಸ್ತಿ ಇದ್ರೆ ಅದನ್ನ ಈ ಕಂಪನಿಯವರು ತಗೊಳ್ತಾರೆ, ಮತ್ತೆ ನಿಮಗೆ ಉಪಯೋಗಿಸುವ ವಿದ್ಯುತ್ತಿನಲ್ಲಿ ಕೂಡ ಸ್ವಲ್ಪ ಕನ್ಸೆಷನ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರಪ್ಪ. ಆದ್ರೆ ಶಾಮಣ್ಣ, ಸೌರ ವಿದ್ಯುತ್ತಿನದ್ದು ಮಳೆಗಾಲದಲ್ಲಿ ಏನೋ ಸ್ವಲ್ಪ ಕಡಿಮೆ ಅಂತ ಯಾರು ಹೇಳುದು ಕೇಳಿದೆ ನಾನು. ಕನಿಷ್ಠ 4 ಗಂಟೆ ಆದ್ರೂ ನೇರವಾದ ಬಿಸಿಲು ಬೀಳುವಂತಹ ಜಾಗ ಆಗ್ಬೇಕು ಅಂತ ಹೇಳುವಂತದ್ದು. ಆದ್ರೆ ನಾವು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದ್ವಲ್ಲ, ಈ ಮಳೆಯಲ್ಲಿಯೂ ಕೂಡ ಸಾಕಷ್ಟು ಏರುಪೇರು ಆಗ್ತದೆ. ದಿನ 24 ಗಂಟೆಯೂ ಕೂಡ ಮಳೆ ಹೊಡಿತಾ ಇರೋದಿಲ್ಲ, ಅದರಲ್ಲಿಯೂ ಕೂಡ ಒಂದಷ್ಟು ಬಿಡುವು ಸಿಗ್ತದೆ, ಒಂದಷ್ಟು ಬಿಸಿಲು ಬರ್ತದೆ, ಬೆಳಕು ಬರ್ತದೆ, ಇದನ್ನು ಕೂಡ ಉಪಯೋಗಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಆಮೇಲೆ ಸುರೇಶ್ ಅಣ್ಣ ಈಗ ಹೇಳಿದ್ಯಲ್ಲ, ಈ ಸೌರ ವಿದ್ಯುತ್ತನ್ನು ಉಪಯೋಗಿಸಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಸಣ್ಣ ಸಣ್ಣ ಸೌರ ಒಲೆಗಳು ಅಂತ ಬರ್ತಾ ಇದಾವೆ. ಮತ್ತೆ ಈ ಕತ್ತಿಯನ್ನೆಲ್ಲ ಹರಿತ ಮಾಡುವವರಲ್ಲಿರ್ತಲ್ಲ, ಅದಕ್ಕೂ ಕೂಡ ಸೌರ ವಿದ್ಯುತ್ತನ್ನು ಬಳಕೆ ಮಾಡ್ತಾರೆ. ಮೊದಲು ಒಂದು ಇದ್ದಿಲ್ ಹಾಕಿ ಒಂದು ಒಲೆ ಮಾಡ್ತಾ ಇದ್ರಲ್ಲ, ಅದರ ಬದಲಿಗೆ ಸೌರ ವಿದ್ಯುತ್ತನ್ನು ಉಪಯೋಗಿಸಿಕೊಂಡು ಮಾಡುವಂತಹದ್ದಿದೆ. ಸೌರ ವಿದ್ಯುತ್ತಿನ ಮೋಟರ್ಗಳು ಕೂಡ ಬಂದಿದೆ ನೀರನ್ನ ಪಂಪ್ ಮಾಡುವುದಕ್ಕೆ. ಹೀಗೆ ಬೇಕಾದಷ್ಟು ವ್ಯವಸ್ಥೆ ಬರ್ತಾ ಇದೆ. ಬೇರೆ ಬೇರೆ ವಿಧಗಳಲ್ಲಿ ಅದನ್ನು ಉಪಯೋಗ ಮಾಡಬಹುದಾಗಿದೆ. ಹೌದು ಅಂತ ಹೇಳಿದ್ರೆ ಇದು ಕೂಡ ಒಂದು ವಿದ್ಯುತ್ತಿಗೆ ಒಂದು ಪರ್ಯಾಯ. ಅದನ್ನು ನಾವು ಈ ಸೌರ ವಿದ್ಯುತ್ ಅನ್ನುವಂಥದ್ದು, ಸೂರ್ಯನ ಬೆಳಕು ಅನ್ನುವಂಥದ್ದು, ಇದು ಬೇಕಾದಷ್ಟು ಸಿಗುವಂತಹದ್ದು. ಆದ್ರಿಂದ ಅದನ್ನು ಉಪಯೋಗ ಮಾಡುವಂತಹ ಒಂದು ವ್ಯವಸ್ಥೆ ನಾವು ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು ಅಲ್ವಾ. ಅಂದ್ರೆ ಸ್ವಾತಂತ್ರ್ಯ ಬಂದು 75ನೇ ವರ್ಷ ಆಚರಣೆಗೆ ಕಾಲಿಡ್ತಾ ಇದ್ವಿ. ಹೌದು ಹೌದು. ನಾಡಿದ್ದು ಆಗಸ್ಟ್ 15ನೇ ತಾರೀಕು. ಈ ಒಂದು ರೀತಿಯಲ್ಲಿ ಸಿಂಹಾವಲೋಕನ ಅಂತ ಮಾಡ್ತೀವಲ್ಲ ನಾವು, ಈ ಹಿಂದೆ ಕಳೆದ 75 ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರಗತಿಯನ್ನ ಮಾಡಿದೀವಿ ಅಂತ. ನಾವು ಬರೀ ಈಗ ಮೊಬೈಲ್ ಲೋಕೋ ಮತ್ತೊಂದು ಟೆಕ್ನಾಲಜಿ ಮತ್ತೊಂದೆಲ್ಲ ಹೇಳ್ತೀವಿ, ಅದರ ಜೊತೆ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಸಾಂಪ್ರದಾಯಿಕ ನೇಯ್ಗೆಗಾರಿಕೆ ಮಾಡುವಂತವರು ಇರ್ಬೋದು ಅಥವಾ ಸಾಂಪ್ರದಾಯಿಕ ಕಲೆಗಳಂತ ಇದೆಯಲ್ಲ, ಅವುಗಳಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಮೊದಲಿನ ನೇಯ್ಗೆ ಯಂತ್ರ ಎಲ್ಲ ಈಗ ಇಲ್ಲ. ಹೌದು, ಕೈಯಿಂದ ಮಗ್ಗ ನೇಯುವಂತದ್ದು, ಅದಕ್ಕೂ ಕೂಡ ಈಗ ತುಂಬಾ ವಿಷಯಗಳಿಗೆಲ್ಲ ಕರೆಂಟ್ ಅನ್ನು ಅವರು ಅವಲಂಬಿಸಿ ಮಾಡುವಂತದ್ದು. ಈಗ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಈಗ ಅದಂತಲಿ ಮೊದಲಾದ್ರೆ ಬೇಕಾದಷ್ಟು ಜನ ಹಳ್ಳಿಯಲ್ಲಿ ಅದಕ್ಕೆ ಕೆಲಸಕ್ಕೆ ಸಿಗ್ತಾ ಇದ್ರು. ಈಗ ಜನ ಕಡಿಮೆ ಆಗುವಾಗ ಹೊಸ ಹೊಸ ಒಂದು ತಂತ್ರಜ್ಞಾನ, ಜನರ ಬೇಡಿಕೆಯೂ ಕೂಡ ಬದಲಾವಣೆ ಆಗಿದೆ ಆಗಿದೆ. ಆವಿಷ್ಕಾರ ಕೂಡ ಮಾಡಬೇಕು ನೀವು. ಹೌದು, ಕುಲಕಸು ಬುಂತ್ಲೆ ಇತ್ತು ಹಿಂದಿನ ಕಾಲದಲ್ಲಿ ಕೆಲವು, ಈಗ ಅದು ಬದಲಾಗಿದೆ. ಹಾಗೆ ಶಾಮಣ್ಣ ಕೃಷಿಯಲ್ಲೂ ಬದಲಾಗಿದೆ. ಆಧುನಿಕ ತಂತ್ರಜ್ಞಾನ ಬಂದು ಈಗ ಹೆಂಗಸರು ಕೂಡ ಕೃಷಿಯಲ್ಲಿ ಸುಲಭವಾಗಿ ತೊಡಗಿಕೊಳ್ಳುವ ಒಂದು ರೀತಿ ಬಂದಿದೆ. ಜೊತೆಗೆ ರೋಬೋಟ್ ನಂತಹ ಏನು ಮಾನವ ಚಾಲಿತ ಒಂದು ಯಂತ್ರಗಳಿದೆಯಲ್ಲ ಸಾಧನ, ಅದರ ಮೂಲಕ ಮರಗಿಡಗಳಿಗೆ ಸಿಂಪರಣೆ ಮಾಡಬಹುದು, ಕೊಯ್ಲು ಮಾಡಬಹುದು, ಬಹಳಷ್ಟು ಸುಧಾರಣೆ ಆಗಿದೆ. ಆದ್ರಿಂದ ಈಗ ನಾವು ಮೊದಲಿಗೆ ಏನ್ ಹೇಳಿದ್ವಿ ತಂತ್ರಜ್ಞಾನ ಅಂತ ಹೇಳಿ, ಅದು ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ, ಈಗ ಇಂಥದ್ದನ್ನೆಲ್ಲ ನಾವು ದಿನವೂ ಕೂಡ ನೋಡ್ತಾ ಇದ್ದೇವೆ, ಮತ್ತೆ ನಮಗೆ ಅದು ಭಯಂಕರ ವಿಶೇಷ ಅಂತ ಕಾಣುತ್ತಿಲ್ಲ. ಅದಕ್ಕೆ ಹೇಳುದು ಮನುಷ್ಯರ ಅಥವಾ ಜೀವನ ಎನ್ನುವಂತಹದ್ದು ನಿಂತ ನೀರಾಗಬಾರದು, ಬದಲಾವಣೆಗೆ ನಾವು ಹೊಂದಿಕೊಳ್ತಾ ಹೋಗಬೇಕು ಅಂತ ಹೇಳಿ. ಹೌದು, ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿಯೂ ಕೂಡ ಹಳತನ್ನ ಪೂರ್ತಿ ಮರಿಬೇಡಿ, ಆದ್ರೆ ಹೊಸತನ್ನ ಬಿಡಬೇಡಿ. ಆದ್ರಿಂದ ಈಗ ರತ್ನಕ್ಕ ಹಳತನ್ನ ಮರೆಯದೆ ನಮಗೆ ಏನ್ ಕೊಡ್ತೀರಿ? ಈಗ ಹಳತನ್ನ ಮರೆಯುವುದಿಲ್ಲ, ಕಷಾಯ ತರ್ತೇನೆ. ಆದ್ರೆ ಸುರೇಶಣ್ಣ ಹೊಸತಾಗಿ ಆಕಾಶದಲ್ಲಿ ಹಾರುವ ಕಾರ್ ತೆಗೆಯುವ ಅಂದಾಜಿಯಲ್ಲಿದ್ದಾರಾ ಗೊತ್ತಾಗ್ಬೇಕು ನನಗೆ. ಇನ್ನು ಯೋಚನೆಯಲ್ಲಿದ್ದಾರ? ಯೋಚನೆ ಉಂಟು, ಬರ್ಲಿ ನೋಡುವ. ಸರಿ, ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಕಿಸಾನ್ ವಾಣಿಯಲ್ಲಿ ಮುಂದಿನ ಕಾರ್ಯಕ್ರಮ ಕೋಳಿ ಸಾಕಣೆ ಅನುಭವದ ಕುರಿತು ಪಿ ರಮೇಶ್ ಗೌಡ ಈಶ್ವರಮಂಗಲ ಅವರೊಂದಿಗೆ ಸಂದರ್ಶನ. ಪಿ ರಮೇಶ್ ಗೌಡ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಯ ಜೊತೆಗೆ ಕೋಳಿ ಸಾಕಣೆಯನ್ನು ಮಾಡಬೇಕು ಅಂತ ನೀವು ಉತ್ಸಾಹದಿಂದ ಇದ್ದೀರಿ, ನಿಮಗೆ ಕೋಳಿ ಸಾಕಣೆ ಮಾಡಬೇಕು ಅಂತ ಹೇಗೆ ಆಸಕ್ತಿ ಬಂತು? ನಮ್ಮ ಪಕ್ಕದಲ್ಲಿ ಒಂದು ಕೋಳಿ ಫಾರ್ಮ್ ಎಲ್ಲ ಇತ್ತು. ಅವರು ಮತ್ತೆ ನನ್ನ ಹೆಂಡತಿಯ ಫ್ಯಾಮಿಲಿಯಲ್ಲಿ ಒಂದು ಕೋಳಿ ಫಾರ್ಮ್ ಎಲ್ಲ ಇತ್ತು. ಅವರು ಹೇಳಿದರು ನೀವು ಮಾಡಿ ಒಳ್ಳೆ ಲಾಭ ಉಂಟು ಅಂತ ಹೇಳಿದರು. ಅದಕ್ಕೆ ಖರ್ಚು ಒಂದು ಸಲ ಹಾಕಿದರೆ ಮತ್ತೆ ಅದರಲ್ಲಿ ನಮಗೆ ಬೇಕಾದಷ್ಟು ದುಡಿಬಹುದು, ಮತ್ತೆ ಅಷ್ಟು ಇದು ಕೂಡ ಕಷ್ಟ ಇಲ್ಲ. ಅದು ಒಂದು ಸಲ ಇನ್ವೆಸ್ಟ್ ಮಾಡಿದರೆ ನಮ್ಮ ನಷ್ಟ ಬರುವುದಿಲ್ಲ ಅಂತ ಹೇಳಿದರು. ಮತ್ತೆ ನಾವು ಬಿಲ್ಡಿಂಗ್ ಮಾಡಿ ಇದು ಮಾಡಿದರೆ ನಾವೇ ಸಾಕೋದಕ್ಕಿಂತ ಅವರೇ ಎಲ್ಲ ಕೊಡ್ತಾರೆ, ನಮ್ದು ಬಿಲ್ಡಿಂಗ್ ಮಾತ್ರ ನಾವು ಕೊಟ್ಟರೆ ಮಾಡಿಕೊಟ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಕಮ್ಮಿ. ಬಿಲ್ಡಿಂಗ್ ಇದು ಮತ್ತು ನಮ್ಮ ಕರೆಂಟು ನೀರು ಇಷ್ಟು ಮಾಡಿಕೊಟ್ರೆ ಅವರೇ ಎಲ್ಲ ಮರಿ ಮತ್ತು ಫುಡ್ಡು ಎಲ್ಲ ಹಾಕಿ ಕೊಡ್ತಾರೆ. ಮತ್ತು ಅವರು 42 ದಿವಸ ಅದರ ಟೈಮ್ ಇರೋದು, ಅದೇ 42 ದಿವಸದಲ್ಲಿ ಅದು 2.5 ಕೆಜಿನ ಬರ್ತಾರೆ. ಅವರು ನಮಗೆ ಕೆ ಜಿ ಲೆಕ್ಕ ಕೆಜಿಗೆ ಒಂದು ಇಷ್ಟು ಅಂತ ಕೊಡ್ತಾರೆ. ಅದು ಈಗ ಮಾರ್ಕೆಟ್ ನೋಡಿ ಅದು ರೇಟ್ ಹೆಚ್ಚು ಕಮ್ಮಿ ಆಗಿರ್ತದೆ. ಈಗ 7 ರೂಪಾಯಿ ಇರ್ತದಂತೆ, ಒಂದ್ಸಲ 8 ರೂಪಾಯಿ ಇರ್ತದಂತೆ, ಈಗ ಜಾಸ್ತಿ ಆಗಿದೆ ಅಲ್ಲ. ಎಷ್ಟಂತ ಸರಿ ಗೊತ್ತಿಲ್ಲ, ಮಾರ್ಕೆಟ್ ನೋಡಿ ನಾವು ಅದನ್ನು ಇದು ಮಾಡಬೇಕಷ್ಟೇ. ಇತ್ತೀಚೆಗೆ ಒಂದು 50 ಗಿರಿರಾಜ ಮಾರಿ ತಂದಿದ್ದೇವೆ. ನಮ್ಮ ಪಕ್ಕದವರು ಫ್ರೆಂಡ್ ಇದ್ದಾರೆ, ಅವರು ಒಂದು 500 ತಂದರು, ಫಾರ್ಮ್ ಅಲ್ಲ ಅವ್ರ ಮನೆಯಲ್ಲಿ ಮಾಡಲಿಕ್ಕೆ. ಅದರಿಂದ ನಮಗೆ ಸ್ವಲ್ಪ ಲಾಭ ಬಂತು, ಇನ್ವೆಸ್ಟ್ ಸ್ವಲ್ಪ ಮಾಡಿ. ಮತ್ತೆ ಮನೆಯಲ್ಲಿ ಆಚೆ ಈಚೆ ಹೋಗುವಾಗ ತೊಂದರೆ ಇಲ್ಲ, 50 ಮರಿ ಅಲ್ಲ. ಅದರಲ್ಲಿ ಹೊರಗೆ ಬಿಟ್ಟರೆ, ತೋಟದಲ್ಲಿ ಬಿಟ್ಟರೆ, ಅದು ಒಂದು ತಿಂಗಳಲ್ಲಿ ಬಿಟ್ಟರೆ ಸರಿ ಆಗ್ತದೆ. ಮತ್ತೆ ಅದಕ್ಕೆ ಫುಡ್ಡೆಲ್ಲ ನಾವು ಇದೇ ಹಾಕ್ಬೇಕಂತಿಲ್ಲ, ಫೀಡ್ ಅಂತೇಳಿ ಯಾವುದು ಭತ್ತ ಹಾಕ್ಬೋದು, ಇದು ಅಂಗಡಿಯಲ್ಲಿ ಇದು ಸಿಗ್ತದೆ, ಒಂದು ಗೋಧಿ ಮತ್ತೆ ಒಂದು ಬಾಜೀರ ಅಂತ ಸಿಗ್ತದೆ, ಅದನ್ನೆಲ್ಲ ಹಾಕಿದರೆ ಕೋಳಿ ಕೂಡ ಒಳ್ಳೇದು ಬರ್ತದೆ, ಮತ್ತೆ ತೂಕ ಬರ್ತದೆ. ಮತ್ತೆ ತೂಕ ಬರಬೇಕಂದ್ರೆ ನಾವು ಭತ್ತ ಎಲ್ಲ ಹಾಕಿದ್ರೆ ತೂಕ ಬರೋದಿಲ್ಲ, ಅದಕ್ಕೆ ಅವರ ಫೀಡೆ ಹಾಕಬೇಕು. ಈ ಫಾರ್ಮ್ ಇದೆ, ಫೀಡ್ ಉಂಟಲ್ಲ, ಅದೇನೆ ಅದು ಮೂರು ಬರ್ತದೆ, ಮೂರು ಟೈಪಲ್ಲಿ, ಸಣ್ಣ ಮರಿಗೆ ಮತ್ತು ದೊಡ್ಡದಾಗಿ. ಹಾಂ, ಪ್ರೀ ಸ್ಟಾರ್ಟರ್, ಸ್ಟಾರ್ಟರ್, ಫಿನಿಷರ್ ಅಂತ ಬರ್ತದೆ, ಅದನ್ನು ಹಾಕಬೇಕು. ಮತ್ತು ಸ್ವಲ್ಪ ಈಗೆಲ್ಲ ಮೆಡಿಕಲಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ, ಎಲ್ಲ ಮೆಡಿಕಲಲ್ಲಿ ಅಲ್ಲಿ ವೀಟ್ ಫೀಟ್ ಅಂತೇಳಿ ಒಂದು ಮೆಡಿಕಲ್ ಓಪನ್ ಆಗ್ತದೆ ಈಗೆಲ್ಲ, ಕಡಬದಲ್ಲಿ ಉಂಟು, ಪುತ್ತೂರಲ್ಲಿ ಉಂಟು, ಎಲ್ಲ. ಇಲ್ಲದ್ರೆ ಡೈರೆಕ್ಟಾಗಿ ನಾವು ಇಲ್ಲಿಗೆ ಹೋಗಬೇಕು, ಪಶು ಡಾಕ್ಟರ್ ಇದ್ದಾರೆ, ಹಾಂ, ಅಲ್ಲಿಗೆ ಹೋದರೆ ಅವರು ನಮಗೆ ಎಲ್ಲ ಮಾಹಿತಿ ಕೊಡ್ತಾರೆ, ಅಲ್ಲಿ ಇವೆಲ್ಲ ಸೌಲಭ್ಯಗಳು ಕೂಡ ಸಿಗ್ತದೆ ನಮಗೆ. ಈಗ ಕೋಳಿ ಸಾಕಣೆ ಅಂದ್ರೆ ಈಗ ನಾಟಿ ಕೋಳಿ ಆಗ್ಬೋದು ಅಥವಾ ಫಾರ್ಮ್ ಕೋಳಿ ಆಗ್ಬೋದು, ಇವುಗಳಿಗೆಲ್ಲ ಹೋಲಿಸಿದ್ರೆ ನೋಡಿದ್ರೆ ಈ ಗಿರಿರಾಜ ಕೋಳಿಯ ಒಂದು ವಿಶೇಷತೆ ಏನು? ಗಿರಿರಾಜ ಕೋಳಿ ಅಂತ ಹೇಳಿದ್ರೆ ಅದು 42 ದಿವಸದಲ್ಲಿ ನಮಗೆ ಒಂದು 3 ಕೆಜಿ ವರೆಗೆ ಬರ್ತದೆ, ಒಂದು 3.5 ಕೆಜಿ, 3.5 ಕೆಜಿಯಿಂದ ಮೇಲೆ ಹೋಗ್ತದೆ. ಅದು ಫುಡ್ಡು ನಾವು ಕೊಟ್ಟಾಗೆ, ಮತ್ತೆ ಫೀಡನ್ನು ಹಾಕಿದರೆ ಜಾಸ್ತಿ ಕೂಡ ಬರ್ಬೋದು. ಮತ್ತೆ ನಾಟಿ ಕೋಳಿ ಅಂತ ಹೇಳಿದ್ರೆ ಅದೊಂದು 6 ತಿಂಗಳವರೆಗೆ ನಮಗೆ ಒಂದು 700 ಗ್ರಾಮ್ 1 ಕೆಜಿ ವರೆಗೆ ಬರ್ಬೋದು. ಮತ್ತೆ ಬೇರೆದು ಹೊಸ ಕೋಳಿ, ಕೋಳಿ ಅಂಕ ಅಂತ ಹೇಳಿ ಕೋಳಿ ಬರ್ತದೆ, ಅದಕ್ಕೆ ಭಯಂಕರ ಡಿಮಾಂಡ್ ಉಂಟು, ಅದನ್ನು ಸಾಕಿದವರಿಗೆ ಒಳ್ಳೆ ಲಾಭ ಉಂಟು. ಅದನ್ನು ಸಾಕಬೇಕಾದ್ರೆ ಅದಕ್ಕೆ ಸ್ವಲ್ಪ ಈ ಫೀಡೆಲ್ಲ ಕಮ್ಮಿ ಮಾಡಬೇಕು, ಈ ಭತ್ತ ಈಗೆಲ್ಲ ಹಾಕಿ ಕೊಟ್ಟರೆ ಫೀಡ್ ರೊಟ್ಟಿಗೆ ಅದು ಒಳ್ಳೆ ರೇಟ್. ಅದಕ್ಕೆ ನಾವು ತೂಕದ ಲೆಕ್ಕದಲ್ಲಿ ಅದು ಹೋಗುದಲ್ಲ, ಅದು ಕೋಳಿ ನೋಡಿ ತಗೊಂಡು ಹೋಗುದು. ಅದು ಕೋಳಿಗೆ ಒಂದು 2,000, 3,000, 5,000. ಅಂಕದ ಕೋಳಿ ಅಂತಲೇ ಬೇರೆ ವೆರೈಟಿ ಉಂಟು, ಅದು ಇದರಲ್ಲೇ ಸೆಲೆಕ್ಟ್ ಮಾಡೋದು? ಅಲ್ಲ, ಅಂಕದ ಕೋಳಿ ಅಂತಲೇ ಬೇರೆ ಬರ್ತದೆ, ನಾಟಿ ಕೋಳಿ ಅಂತಲೇ ಬೇರೆ ಬರ್ತದೆ. ನಾಟಿ ಕೋಳಿ ಊರಿನದೊಂದು ಬರ್ತದೆ, ನಾಟಿ ಕೋಳಿ ಒಂದು ನಮ್ಮ ಇಲ್ಲಿ ಹಾಸನ ಟೈಪಲ್ಲಿ ಬರ್ತದೆ, ಅದಕ್ಕೆ ಸ್ವಲ್ಪ ಅದು ಕೋಳಿ ಅಷ್ಟು ಟೇಸ್ಟ್ ಇಲ್ಲ ನಾಟಿ ಕೋಳಿ ಅಂತ ಹೇಳೋದು. ಅದು ಒಂದು ಸ್ವಲ್ಪ ನಾರಲ್ಲ, ಅದು ಸಣ್ಣದಲ್ಲಿ ಪದಾರ್ಥ ಮಾಡಿದ್ರೆ ಒಂದು ಸ್ವಲ್ಪ ಗುಂಪು ಗುಂಪಾಗಿ ಬರ್ತದೆ, ಟೇಸ್ಟ್ ಇಲ್ಲ ಅಷ್ಟು, ಟೇಸ್ಟ್ ಇಲ್ಲ ಟೇಸ್ಟ್ ಮತ್ತೆ ಗಿರಿರಾಜ ಮಾತ್ರ. ಮತ್ತೆ ನಮ್ಮ ನಾಟಿ ಕೋಳಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಇರ್ತದಲ್ಲ ಮೊದಲನೇ ಕೋಳಿ ಎಲ್ಲ, ಅದನ್ನೇ ಈಗ ಮೊಟ್ಟೆ ಇಟ್ಟು ಅದನ್ನೇ ನಾವು ನಾಟಿ ಕೋಳಿ ಮಾಡ್ತಾರೆ ಕೆಲವರು, ಅದಕ್ಕೆ ಅಂದ್ರೆ ಒಳ್ಳೆ ಡಿಮಾಂಡ್ ಉಂಟು. ಸಣ್ಣ ಮರಿಗೆ ಕೂಡ ಒಂದು 1/2 ಕೆಜಿ ಬದ್ದದ್ದು ಕೂಡ ಈ ಡಿಮಾಂಡಲ್ಲಿ 400-500 ರೂಪಾಯಿ ತಗೊಂಡು ಹೋಗ್ತಾರೆ ಕೆಜಿ ನಾಟಿ ಕೋಳಿ. ಆದರೆ ಈ ಗಿರಿರಾಜ ಕೋಳಿ ಮಾಂಸಕ್ಕಾಗಿ ಮಾತ್ರ ಮಾರಾಟ ಮಾಡುವಂಥದ್ದು ಅಥವಾ ಆ ಮೊಟ್ಟೆಗೂ ಕೂಡ ಬೇಡಿಕೆ ಇದೆಯಾ? ಮೊಟ್ಟೆಗೆ ಬೇಡಿಕೆ ಇದೆ, ಅಷ್ಟು ಕಡಿಮೆ, ಆದರೆ ಮಾಂಸಕ್ಕೆ ಜಾಸ್ತಿ. ಆದರೆ ಒಂದು ಮನೆಯಲ್ಲಿ ಈಗ ಎಲ್ಲರಿಗೆ ಸ್ವಲ್ಪ ಒಂದು 10-20 ಸೆನ್ಸ್ ಜಾಗಿದ್ದವನಿಗೆ ಒಂದು ಗೂಡು ಮಾಡಿ ಒಂದು 10-10 ಮರಿಯನ್ನು ತಂದರೆ ಅವನ ಬೇಕಾದ ಫುಡ್ ಎಲ್ಲ ಇರ್ತದೆ, ಸ್ವಲ್ಪ ಸ್ವಲ್ಪ ಹಾಕಿದರೆ ಅವನಿಗೆ ಬೇಕಾದದ್ದು ಒರಿಜಿನಲ್ ಕೋಳಿ ಅವನಿಗೆ ಸಿಗ್ತದೆ, ಬೇಕಾದಾಗೆ ಅದನ್ನು ಅವನು ಸಾಕ್ಬೋದು. ಮತ್ತು ಅವನಿಗೆ ಅದರ ಒಂದು ಇದು ಸಿಗ್ತದೆ, ಟೇಸ್ಟ್ ಅಂತ ಹೇಳಿರ್ತಲ್ಲ, ರುಚಿಯೆಲ್ಲ ಅವನಿಗೆ ಗೊತ್ತಿರ್ತದೆ. ಮತ್ತು ಈ ಪೇಟೆಯಲ್ಲಿ ಅಂತ ಇರುವುದಂತ ಎಂತೆಲ್ಲ ಹಾಕಿದರೆ ಗೊತ್ತಿಲ್ಲ, ಅದು ಅಷ್ಟು ಇದು ಸಿಗುವುದಿಲ್ಲ ಅವರಿಗೆ. ಈ ಗಿರಿರಾಜ ಮರಿಗೆಲ್ಲ ಎಷ್ಟಿರ್ತದೆ ರೇಟು? ಮರಿ ಅಂತ ಹೇಳಿದ್ರೆ ಫಾರ್ಮಲ್ಲಿ, ಫಾರ್ಮ್ ಅಂತ ಹೇಳಿದ್ರೆ ಕೊಯ್ಲ ಫಾರ್ಮು, ಅದು ತುಂಬ ಕಡೆಯಲ್ಲಿ ಮಾಡ್ತಾರೆ, ಈಗ ನಮಗೆ ಕೂಡ ಮಾಡ್ಬೋದು. ಅದಕ್ಕೆ ಒಂದು 10,000 ಏನೋ ಖರ್ಚುಂಟು, 10-15,000 ರೂಪಾಯಿ ಖರ್ಚುಂಟು, ಅದಕ್ಕೆ ಒಂದು ಬಾಯ್ಲರ್ ಆಗಿ ಬರ್ತದೆ, ಅದಕ್ಕೆ ಮೊಟ್ಟೆ ತಂದಿಟ್ಟು ಅದನ್ನು ಮರಿ ಮಾಡೋದು, ಹಾಗೆ ಮಾಡ್ಬೋದು. ಅದು ನಾವು ಡೈಲಿ ಮಾಡುವುದಾದರೆ, ಕಂಟಿನ್ಯೂ ಮಾಡುವುದಾದರೆ ನಾವು ಮೊಟ್ಟೆ ತಂದು ಇದು ಮಾಡ್ಬೋದು. ಇಲ್ಲದ್ರೆ ನಾವು ಪಶುಸಂಗೋಪನಾ ಇವರಿಂದ ತರುವುದಾದರೆ ಒಂದು ಮರಿಗೆ 25 ರೂಪಾಯಿ ತಗೊಳ್ತಾರೆ. ಅದು ಅವತ್ತೇ, ಇವತ್ತು ಬೆಳಿಗ್ಗೆ ಮರಿ ಹೊಡೆದ್ರೆ ಹೊರಗೆ ಬಂದರೆ ಸಂಜೆವರೆಗೆ ಅದು ತಗೊಂಡು ಹೋಗಿ ನಾವು ಇದು ಮಾಡಬೇಕು. ಈಗ ಒಂದು ದಿವಸದ ಈ ಕೋಳಿ ಮರಿಯನ್ನು ಸಾಕುವುದು ಅಂದರೆ ತುಂಬ ಕಷ್ಟ ಇರಬೇಕಲ್ಲ, ಹೇಗಿದೆ ಅದು? ಫಸ್ಟ್ ಅಂತ ಹೇಳಿದರೆ ನಾವು ಮರಿಯನ್ನು ತರುವುದು, ಅದು ಒಡೆದ ಕೂಡಲೇ ಚುರುಕಾಗಿರ್ತದೆ ಮರಿ, ಬಂದ ಕೂಡಲೇ ಅದಕ್ಕೆ ಒಂದು ನಾವು ಮೆಡಿಸಿನ್ ಕೊಡಬೇಕು. ಈ ಫಾರ್ಮಸಿಯಲ್ಲಿ ಸಿಗ್ತದೆ ಈ ಗುಲ್ಗುಸು ಅಂತ ಇರ್ತದೆ, ಗುಲ್ಗುಸಲ್ಲಿ ನಾವು ತಿನ್ನುವ ಗುಲ್ಗುಸು ಉಂಟು, ಮತ್ತೊಂದು ಅದಕ್ಕೆ ಸ್ವಲ್ಪ ವಿಟಮಿನ್ ಜಾಸ್ತಿ ಇರುವುದು ಅಂತೊಂದು ಉಂಟು, ಅದನ್ನು ನಾವು 2 ಲೀಟ್ರಿಗೆ ಒಂದು ಪ್ಯಾಕೆಟ್ ಆಗಿ ಬರ್ತದೆ, 20 ರೂಪಾಯಿ ಒಂದು ಪ್ಯಾಕೆಟ್, ಅದನ್ನು ಕುಡಿಸಬೇಕು. ಮತ್ತು ಫ್ರೀ ಸ್ಟಾರ್ಟರ್ ಅಂತೇಳಿ ಬರ್ತದೆ, ಪೇಪರ್ ಹಾಕಿ ಸಣ್ಣ ಗೂಡೆಲ್ಲ ಮಾಡಿ, 50ಗೆಲ್ಲ ಸಣ್ಣ ಗೂಡು, ಒಂದು 2 ಫೀಟ್ ಸ್ಕ್ವೇರ್ನಲ್ಲಿ ಸಾಕು, ಇಲ್ಲ 1-1.5 ಫೀಟಲ್ಲಿ 50 ಮರಿಯನ್ನು ಹಾಕ್ಬೋದು. ಅದು ನಮಗೆ ಬೇಕಾದಾಗೆ ಜಾಗ ಇದ್ದರೆ ಅದನ್ನು ದೊಡ್ಡದಾಗಿ ಮಾಡಬಹುದು. ಅದಕ್ಕೆ ಗುಲ್ಗುಸು ಮಾತ್ರ ಇದನ್ನು ಕೊಟ್ಟು ಬಿಟ್ಟರೆ ಅದು ಒಳ್ಳೆ ತಿಂತದೆ ಮಾತ್ರ, ಅದಕ್ಕೆ ತಿನ್ನೋದು ನೀರು ಕುಡಿಯೋದು ಒಂದೇ ವೇಳೆ ಸರ್, ಮತ್ತೆ ಯಾವುದಿಲ್ಲ. 7 ದಿವಸ ಆಗುವಾಗ ಅದಕ್ಕೆ ಒಂದು ಮೆಡಿಸಿನ್ ಸಿಗ್ತದೆ F1 ಅಂತೇಳಿ, ಅದನ್ನು ಅದಕ್ಕೆ ಮೂಗಿಗೆ ಬಿಡ್ಬೋದು, ಇಲ್ಲ ಕಣ್ಣಿಗೆ ಬಿಡ್ಬೋದು, ಇಲ್ಲ ಬಾಯಿಗೆ ಕೊಡ್ಬೋದು. ಅದು ನಮಗೆ ಹೇಗೆ ಖುಷಿ ಬರುತ್ತೆ ಹಾಗೆ ಮೆಡಿಕಲ್ ಹೇಳ್ತಾರೆ, ಅದನ್ನು ಕೊಟ್ಟರೆ ಆಯಿತು. ಮತ್ತೆ ಒಂದು 20 ದಿವಸ ಆಗುವಾಗ, 14 ದಿವಸ ಆಗುವಾಗ ಇನ್ನೊಂದು ಕೊಡ್ತಾರೆ, ಅದು ಕೂಡ ಅದೇ ಡ್ರಾಪ್ಸ್ ಆಗಿ. ಮತ್ತೆ ಇದೆ ಗುಲ್ಗುಸ್ ಒಂದು 10 ದಿವಸ ಕೊಟ್ಬೋದು, 8 ದಿವಸ ಕೊಡುವುದು, ಅದು ನಮಗೆ ಮರಿ ದೊಡ್ಡದಾಗುವಾಗ ಗೊತ್ತಾಗ್ತದೆ, ಮತ್ತೆ ಬಿಡ್ಬೋದು. ಮತ್ತೆ ಒಂದು 10 ದಿವಸ 15 ದಿವಸಕ್ಕೆಲ್ಲ ಲೈಟ್ ಹಾಕಿ ಇಡಬೇಕು ಅದಕ್ಕೆ ನಾವು, ಬೆಚ್ಚಗಿರಬೇಕು. ಆದರೆ ನಾವೀಗ ನಾಟಿ ಕೋಳಿ ಅಂದರೆ ಮನೆಯಲ್ಲಿರುವಾಗ ಮೊದಲೆಲ್ಲ ಅದಕ್ಕೆ ತಾಯಿಯ ರೆಂಕೆ ಒಳಗೆ 10-15 ರಾತ್ರಿ ಅದಕ್ಕೆ ಅದು ಹೊರಗೆ ಬರುವುದಿಲ್ಲ, ಮೊಟ್ಟೆ ಮಾತ್ರ ಕಾಣೋದಲ್ಲ. ಹಾಗೆ ಇದಕ್ಕೆ ಅಂತ ಹೇಳಿದ್ರೆ ನಾವು ಸಾಕ ಕೊಡಬೇಕು, ಸ್ವಲ್ಪ ಸಾಕ ಲೈಟ್ ಇದು ಕೊಟ್ಟುಕೊಂಡಿದ್ರೆ ಕೂಡಲೇ ಅದು ಬ್ರೀತಿಂಗ್ ಬರ್ತದೆ. ಆಮೇಲೆ ಈಗ ಕೋಳಿ ಮರಿಯಿಂದ ದೊಡ್ಡದಾಗಲಿಕ್ಕೆ ಹೆಚ್ಚು ಕಮ್ಮಿ 40-42 ದಿವಸ ಬೇಕು. ಅದು ಮಾರಾಟ ಮಾಡಲಿಕ್ಕೆ ಅಂತ ಹೇಳಿದ್ರೆ ಅದು ಈಗಿನ ಕೆಲವರಿಗೆ ಈ ಭೂತ ಕೋಲ ಉಂಟಲ್ಲ ಅದಕ್ಕೆ ಅಂತೇಳಿ ಗಿರಿರಾಜ ಕೋಳಿಯನ್ನು ಕೂಡ ಕೊಂಡೋಗ್ತಾರೆ. ಈಗ ನಾಟಿ ಕೋಳಿಯನ್ನು ಕೊಂಡೋಗ್ತಾರೆ ಅವರು ಅಂತೇಳಿದ್ರೆ 1.5-2 kg ಆಗುವಾಗ ಮಾತ್ರ ಕೊಂಡೋಗುದು, ಮತ್ತೆ 3 kg 4 kg ಆಗುವಾಗ ಗಿರಿರಾಜ ಎಲ್ಲ ಕೊಂಡೋಗುದಿಲ್ಲ. ಎಷ್ಟರ ಮಟ್ಟಿಗೆ ಆಗುವಾಗ 1.5 kg ಎಷ್ಟು ಬೆಲೆ ಇರ್ತದೆ ಅದು ಕೆಜಿಗೆ? ನಾವು ಮಾರ್ಕೆಟ್ ಅಲ್ಲಿ ಈಗ ತುಂಬಾ ಇದಾಗಿದೆ, ಎಲ್ಲಾ ಮನೆಯಲ್ಲಿ ಸಾಕ್ತಾ ಇದ್ದಾರೆ. ಅದನ್ನು 250 ರೂಪಾಯಿಂದ ಮೇಲೆ ಇರ್ತದೆ ಕೆಜಿಗೆ, 270. ಮತ್ತೆ ಸ್ವಲ್ಪ ಜಾಸ್ತಿ ಜನಗಳು ಜಾಸ್ತಿ ತಂದ್ರೆ ಕಾಂಪಿಟೇಷನ್ ಆಗ್ತದೆ ಸ್ವಲ್ಪ. ಹಾಗೆ ಸ್ವಲ್ಪ 20-30 ರೂಪಾಯಿ ಕಡಿಮೆ ಮಾಡಿ ನನ್ನದು ಹೋಗ್ಲಿ ಅಂತೇಳಿ ಅವರು ಕೊಟ್ಟು ಬಿಡ್ತಾರೆ. ಒಂದು 10-15 ತಗೊಳ್ಳುವಾಗ ಅವರು ಮಾರ್ಕೆಟ್ ಅವರಿಗೆ ಅಸಲು ಇವತ್ತು ನಷ್ಟ ಈಗ ಅಂತ ಗೊತ್ತಾಗುತ್ತಲ್ಲ, ಹಾಗೆ ಅವರು ಮಾರ್ತಾರೆ. ಆಮೇಲೆ ಕೋಳಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ? ಆರೋಗ್ಯ ಅಂತ ಹೇಳಿದ್ರೆ ಏನು ಬರೋದಿಲ್ಲ, ಅದೊಂದು ಈ ಮೆಡಿಕಲ್ ಕೇಳಿದ್ರೆ ಅಂತ ನಮಗೆ ಗೊತ್ತಾದ್ರೆ ಮರಿಗಳು ಸಣ್ಣದಾಗಿ ಅದು ಬರುವುದಿಲ್ಲ, ಅದು ಬರುವಾಗಲೇ ಸ್ವಲ್ಪ ಕಾಲು ನೋವು ಒಂದೊಂದು ಅದಕ್ಕೆ. ಮತ್ತೆ 50 ಬದುಕುವುದು ಅಂತ ಇಲ್ಲ, 1-2-3 ಇಂಜುರಿ ಆಗ್ಬೋದು, ಸತ್ತು ಹೋಗ್ಬೋದು. ಆದರೆ ಒಂದು 45 ಮೇಲೆ ಯಾವಾಗಾದ್ರೂ ಇರ್ತದೆ, 50 ಇರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಅದು 1-2-3 ಇದಾಗ್ತದೆ. ಮತ್ತೆ ಮೆಡಿಸಿನ್ ನಾವು ಕರೆಕ್ಟ್ ನೋಡಿಕೊಂಡಿದ್ರೆ ಏನಾಗುದಿಲ್ಲ, ಒಳ್ಳೆ ಇಳುವರಿ ಸಿಗ್ತದೆ ಅದರಲ್ಲಿ. ಈಗ 50 ಗಿರಿರಾಜ ಕೋಳಿಯ ಸಾಕುವುದನ್ನು 1,000 ಕೂಡ ಮಾಡ್ಕೋಬಹುದ? ಅದು ನಮಗೆ ಇದು ಇದ್ದಾಗೆ ಜಾಗ ಮಾಡಬೇಕು, ಮತ್ತೆ ನಮ್ಮ ಫೌಂಡೇಶನ್ ಸ್ವಲ್ಪ ಗಟ್ಟಿಬೇಕು, ಹಾಗಿದ್ರೆ ಮಾಡಬಹುದು. ಅಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಮಾಡುವುದಿದ್ರೆ, ಈಗ 1,000 ಅಥವಾ 5,000 10,000 ಮಾಡುವುದಿದ್ರೆ ಗಿರಿರಾಜ ಒಳ್ಳೇದು ಅಥವಾ ಬೇರೆ ನಾಟಿ ಕೋಳಿ ಒಳ್ಳೇದು? ಇದು 1,000 ಮೇಲೆಲ್ಲ ಮಾಡುವುದಾದ್ರೆ ನಮಗೆ ಬಾಯ್ಲರ್ ಒಳ್ಳೇದು, ಬಾಯ್ಲರ್ ಒಳ್ಳೇದು. ಅದು ಬಾಯ್ಲರ್ಗೆ ಡಿಮ್ಯಾಂಡ್ ಜಾಸ್ತಿ ಇರೋದು, ಎಲ್ಲ ಅಂಗಡಿಯಲ್ಲಿ ಮಾರ್ಕೆಟಲ್ಲಿ ಹೋಗುದು ಜಾಸ್ತಿ ಅದೇ. ಮತ್ತೆ ಗಿರಿರಾಜ ಕೆಲವರು ಕೊಂಡು ಹೋಗುದಿಲ್ಲ, ನಾಟಿ ಕೋಳಿ ಕೂಡ ಹಾಗೆ ರೇಟ್ ಜಾಸ್ತಿ ಇರ್ತದೆ. ಇದಕ್ಕೆ ಮಾರ್ಕೆಟ್ಲಿ ಕಮ್ಮಿ ಇರ್ತದೆ, ಸ್ವಲ್ಪ 150 ಅದೇ ಕಮ್ಮಿ ಇರ್ತದೆ. ಒಂದು ಸಲ 120 ಇರ್ತದೆ, ಒಂದು ಸಲ 150 ಇರ್ತದೆ, ಹಾಗೆ ಅದನ್ನು ಕೊಂಡೋಗ್ತಾರೆ. ಮತ್ತೆ ಅದರಲ್ಲಿ ಲಾಭ ಕೂಡ ಜಾಸ್ತಿ ಅದು. ಇದಂತ ಹೇಳಿದ್ರೆ ಈ ಫಂಕ್ಷನ್ಗೆ ಮಾತ್ರ, ಮತ್ತೆ ಎಲ್ಲರೂ ಈಗ ಮಾಂಸ ಮಾತ್ರ ತಗೊಂಡು ಹೋಗುದು, ಈಗ ಮನೆಯಲ್ಲಿ ಯಾರು ಕ್ಲೀನ್ ಮಾಡೋದಿಲ್ಲ. ಇದನ್ನು ಕೂಡ ಮಾಡ್ತಾರೆ ಕೆಲವರು, ಕೆಲವರು ಮಾಡುದಿಲ್ಲ. ಈಗ ಅಂಗಡಿ ಅಲ್ಲಿ ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ, ಒಂದು 30-40 ರೂಪಾಯಿ ಕೊಟ್ಟರೆ ಆಗಲೇ ಕ್ಲೀನ್ ಮಾಡಿ ಕೊಡ್ತಾರೆ, ಕೆಲಸ ಸುಲಭ. ಹಾಗೆ ಈಗ ಹಕ್ಕಿ ಜ್ವರದಂತ ಒಂದು ಕಾಯಿಲೆ ಬಂದ್ರೆ ಈ ಕೋಳಿ ಸಾಕಣೆಗಾರರಿಗೆ ಎಲ್ಲ ಯಾವಾಗ್ಲೂ ಭಯ ಇರ್ತದಲ್ಲ? ಅದು ಭಯ ಇರ್ತದೆ. ಅದು ಭಯ ಅಂತ ಹೇಳಿದ್ರೆ ಹೇಗೆ ಬರ್ತದೆ ಅಂದ್ರೆ ಅಲ್ಲಿ ಅಲ್ಲಿಯವರಿಗೆ ಗೊತ್ತಾಗುದಿಲ್ಲ. ಮತ್ತೆ ದೊಡ್ಡ ಫಾರ್ಮ್ ಆದರೆ ಅವರದೇ ಟ್ರೀಟ್ಮೆಂಟ್ ಇರ್ತದೆ, ಅವರದೇ ಡಾಕ್ಟರ್ ಇರ್ತಾರೆ. ಈ ದೊಡ್ಡ ದೊಡ್ಡ ಫಾರ್ಮಿನ ಇದು ಇರ್ತಾರಲ್ಲ, ಅಲ್ಲಿಗೆ ಒಂದು ಹಾಕಿ ಕೊಡ್ತಾರೆ ಅವರಿಗೆ ಅಂದರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಅದರಲ್ಲಿ ಇನ್ಸೂರೆನ್ಸ್ ಎಲ್ಲ ಇರ್ತದೆ, ಇನ್ಸೂರೆನ್ಸ್ ಇರುವಾಗ ಅವರಿಗೆ ಹೆದರಿಕೆ ಇರುವುದಿಲ್ಲ. ನಾವೀಗ ಸಣ್ಣದು ಮಾಡಿದರೆ, ಈಗ ಒಂದು 50 ಕೋಳಿ ಮಾಡಿದರೆ ಅದೊಂದು 1.5 kg 2 kg ಆಗುವಾಗ ನಮಗೆ ಫುಲ್ಲು ಪ್ರಾಫಿಟ್ ಸಮಯದಲ್ಲಿ ಬಂದರೆ ನಾವು ಇನ್ಸೂರೆನ್ಸ್ ಏನೂ ಇಲ್ಲ, ಆಗಾಗ ನಮಗೆ ಸ್ವಲ್ಪ ಅದು ನಷ್ಟ ಆಗುವಾಗ ಒಂದು ಇದಾಗ್ತದೆ. ಆ ಕೋಳಿ ಸಾಕಣೆ ಪ್ರಾರಂಭಿಕ ಹಂತದಲ್ಲಿದ್ದೀರಿ, ಮುಂದಕ್ಕೆ ಇನ್ನಷ್ಟು ವಿಸ್ತಾರ ಮಾಡಬೇಕು ಅಂತ ಒಂದು ಯೋಚನೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ. ಬೇರೆ ಬೇರೆ ಇಲಾಖೆಯಿಂದಲೂ ಕೂಡ ಇದಕ್ಕೆ ಸಹಾಯಧನದ ಯೋಜನೆ ಇದೆ. ಈಗ ಶೆಡ್ ಅನ್ನು ಮಾಡುವುದಕ್ಕಾಗ್ಬೋದು ಅಥವಾ ಕೋಳಿ ಸಾಕಣೆ ಪ್ರಾರಂಭಿಸುವುದಕ್ಕಾಗ್ಬೋದು, ಎಲ್ಲದಕ್ಕೂ ಕೂಡ ಯೋಜನೆಗಳಿವೆ. ಈಗ ಪಂಚಾಯತಿಯಿಂದ ನಾಟಿ ಕೋಳಿ ಅಂತ ಹೇಳಿದಕ್ಕೆ ಒಂದು ಸ್ಕ್ವೇರ್ ಫೀಟಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, ಅದು ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ. ಅದರಲ್ಲಿ ಸಹಾಯಧನ ಸಿಗ್ತದೆ, ಸಣ್ಣ ಮಟ್ಟಿಗೆ ಆದರೆ ಅದೇ ಸಾಕಾಗ್ತದೆ. ಸ್ವಲ್ಪ ಮನೆಯಲ್ಲಿ ಅವನು ಸ್ವಲ್ಪ ಅವನಿಗೆ ಸೌಕರ್ಯ ಇದ್ದರೆ ಅದರಿಂದ ಸಿಗ್ತದೆ ಅವನಿಗೆ. ಮತ್ತು ಸ್ವಲ್ಪ ಕಷ್ಟಪಡಬೇಕು, ಪಂಚಾಯತಿಗೆ ಹೋಗಿ ಅವರಲ್ಲಿ ಕೇಳಿ ಇದು ಮಾಡುವಾಗ ಈ ಪಂಚಾಯತಿನವರು ಕೂಡ ಒಳ್ಳೆ ಇದ್ದಿದ್ದರೆ ಮಾತ್ರ ನಮಗೆ ಕೂಡಲೇ ಹೆಲ್ಪ್ ಮಾಡ್ತಾರೆ. ಇಲ್ಲದ್ರೆ ಅವರ ಒಂದು ಪಾರ್ಟಿ ಈಗ ನಾವು ರಾಜ್ಯಕ್ಕೆ ಅಂತ ಹೇಳೋದಲ್ಲ, ರಾಜ್ಯದಲ್ಲಿ ಯಾರು ಹತ್ತಿರ ಇರ್ತಾರೆ ಅವರಿಗೆ ಜಾಸ್ತಿ ಹೆಲ್ಪ್ ಮಾಡೋದು, ಹೋಗದವರಿಗೆ ಅದರಲ್ಲಿ ಅಷ್ಟು ಅದು ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕು, ನಿರಂತರ ಸಂಪರ್ಕ. ಮತ್ತೆ ತಿಂಗಳು ತಿಂಗಳು ನಾವು ಪಂಚಾಯತಿ ಮೀಟಿಂಗ್ಗೆ ಹೋದ್ರೆ ನಮಗೆ ಅದು ಪಂಚಾಯತಿ ಎಲ್ಲ ವಿಷಯಗಳು ನಮಗೆ ತಿಳಿದಿರ್ತದೆ. ಇಲ್ಲದ್ರೆ ನಾವು ಏನು ಹೇಳಿದ್ರು ಅಲ್ಲಿ ಕೊಡುವುದಿಲ್ಲ. ಈಗ ಪಂಚಾಯತಿಯಲ್ಲಿ ಅಂತ ಹೇಳಿದ್ರೆ ಎಲ್ಲದಕ್ಕೆ ಸಹಾಯಧನ ಉಂಟು, ಮನೆ ಕಟ್ಟುವುದಕ್ಕಿಂತ ಟಾಯ್ಲೆಟ್ ಕಟ್ಟಲಿಕ್ಕೆ, ಅಟ್ಟಿ ಕಟ್ಟಲಿಕ್ಕೆ, ದನದ ಕೊಟ್ಟಿ ಯಾವುದಕ್ಕೆಲ್ಲ ಉಂಟು ಎಲ್ಲ ಉಂಟು. ಅದು ನಾವು ಮೀಟಿಂಗ್ಗೆ ಹೋದ್ರೆ ಮಾತ್ರ. ಮತ್ತೆ ತೋಟದೊಂದು ಈ ಕಂಗಿನ ಅದರಲ್ಲಿ ಎಲ್ಲ ಉಂಟು, ಉಜಿರಿಗಣಿಗೆ ಉಂಟು, ಗಿಡ ನೆಡಲಿಕ್ಕೆ ಉಂಟು, ಹೊಸ ಗಿಡ ನೆಡಲಿಕ್ಕೆ ಉಂಟು, ನೀರಿನ ಹೊಂಡ ತೆಗಲಿಕ್ಕೆ ಉಂಟು, ಇಂಗು ಗುಂಡಿ ಮಾಡಲಿಕ್ಕೆ ಉಂಟು, ಎಲ್ಲ ಸಹಾಯಧನ ಉಂಟು. ಆದರೆ ನಮ್ಮ ಪಂಚಾಯತಿನವರು ಯಾರು ಈ ಸೇವನ್ನು ಹೇಳುವುದಿಲ್ಲ. ಪಂಚಾಯತಿ ಮೆಂಬರ್ ಮತ್ತು ಅಧ್ಯಕ್ಷರ ಜನ ಯಾರಿದ್ದಾರೆ ಅವರಿಗೆ ಮಾತ್ರ ಇದು ತಲುಪುತ್ತದೆ. ಅದನ್ನೊಂದು ಎಲ್ಲ ಜನರಿಗೆ ಮೀಟಿಂಗ್ ಪಂಚಾಯತ್ ಸಭೆ ಇದ್ದಾಗ ನೀವು ಹೋಗಬೇಕು, ಎಲ್ಲರೂ ಹೋಗಬೇಕು. ಎಲ್ಲರೂ ಹೋದ್ರೆ ರೋಡಿನ ವಿಷಯ ಯಾವುದು ಕೂಡ ಅಲ್ಲಿ ಎಲ್ಲ ಅವರು ಚರ್ಚೆ ಆಗ್ತಾರೆ, ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಬಂದು ಡೈರೆಕ್ಟಾಗಿ ಹೇಳ್ತಾರೆ. ಅವರ ಆಫೀಸಿಗೆ ಹೋದರೆ ನಮಗೆ ಅವರು ಟ್ರೀಟ್ ಇದು ಕೊಡುವುದಿಲ್ಲ, ಯಾವುದು ಮಾಹಿತಿಯನ್ನು ಸರಿ ಕೊಡುವುದಿಲ್ಲ. ನಾಳೆ ಬನ್ನಿ, ಇವತ್ತು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಬಂದರೆ ಒಬ್ಬೊಬ್ಬರು ಯಾರಾದರೂ ಇದ್ದರೆ ಅವರು ಅದರ ಬಗ್ಗೆ ಅಂತ ಇದರ ಬಗ್ಗೆ ಅಂತ ಹೇಳಿದರೆ ಜನಗಳಿಗೆ ಅದರ ಮಾಹಿತಿ ಸಿಗ್ತದೆ, ಹೋಗದಿದ್ದರೆ ಅದು ಮಾಹಿತಿ ಸಿಗುವುದಿಲ್ಲ. ರಮೇಶ್ ಅವರೀಗ ಈ ಅಡಿಕೆ ಕೃಷಿ ಅನುಭವದ ಬಗ್ಗೆ ಹೇಳಿ, ಯಾವ ರೀತಿ ಸಾಕ್ತಾ ಇದೆ, ಯಾವ ರೀತಿ ಗೊಬ್ಬರಕ್ಕೂ ನೀರು ಎಲ್ಲ ಕೊಡ್ತಾ ಇದ್ರಿ ಈ ಬಗ್ಗೆ? ಅಡಿಕೆ ತೋಟ ಅಂತ ಹೇಳಿದ್ರೆ ಈಗ ನಾವು ಅಂತ ಹೇಳಿದ್ರೆ ಈಗ ಹೊಸ ಇದರಲ್ಲಿ ಮಾಡುವುದಿಲ್ಲ, ಹಳೆ ಟೈಪ್ ಅಲ್ಲಿ ಮಾಡುವುದು. ಈಗ ಹೊಸ ಗಿಡ ಅಂತ ಹೇಳಿದ್ರೆ ಈಗ ಈ ಕೃಷಿ ಇಲಾಖೆಯಿಂದ ಮತ್ತು ಈ ತೋಟಗಾರಿಕೆಯಿಂದ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಉಂಟು. ಮತ್ತೆ ನಾವು ಈ ತೋಟ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅನುಭವ ಇದ್ದವರ ಕಡೆಯಿಂದ, ಕೆಲವರು ಅನುಭವ ಹೇಳುವುದಿಲ್ಲ, ಕೆಲವರು ಅಂತ ಹೇಳಿದ್ರೆ ಅನುಭವ ಸರಿಯಾಗಿ ನಮಗೆ ಮಾಹಿತಿ ಕೊಡ್ತಾರೆ, ಕೆಲವರು ಮಾಹಿತಿ ಕೊಡುವುದಿಲ್ಲ, ಇದ್ದದನ್ನು ಕೂಡ ತಪ್ಪಾಗಿ ಕೊಡ್ತಾರೆ. ಹಾಗೆ ಮಾಹಿತಿ ಗೊತ್ತಿದ್ದವರಲ್ಲಿ ಮತ್ತು ಅವರನ್ನು ನಾವು ಅವರ ಕೇಳುಗದಿಗಿಂತ ಅವರ ಮನೆಗೆ ಹೋಗಿ ನಾವೊಂದು ಸಲ ಅವರ ತೋಟದಲ್ಲಿ ತಿರುಗಿದರೆ ಅದರ ಮಾಹಿತಿ ನಮಗೆ ಅನುಭವ ಆಗ್ತದೆ. ಅವರು ಹೇಳಿದರೆ ನಮಗೆ ಮಾಹಿತಿ ಇಲ್ಲ. ಈಗ ಒಂದು ಪೈಪ್ ಲೈನ್ ಹಾಕುವಾಗ ನಾವು ಕೂಡ ಒಬ್ಬರು ಹೇಳ್ತಾರೆ ಒಂದು ಒಂದು ಜಟ್ಟಿಂದ ಇನ್ನೊಂದು ಜಟ್ಟಿಗೆ ಒಂದು 10 ಫೀಟ್ ಆಗಂತ ಹೇಳ್ತಾರೆ, ಇನ್ನೊಂದು ಒಬ್ಬರು ಹೇಳ್ತಾರೆ 15 ಮೀಟರ್, ಇನ್ನೊಬ್ಬರು 30 ಅಂತ ಹೇಳ್ತಾರೆ. ನಾವು ಒಳ್ಳೆ ಕೃಷಿ ತೋಟ ಇದ್ದವರಲ್ಲಿ ಓದಿ ನಾವು ನೋಡುವಾಗ ನಮಗೆ ಒಂದು ಅಂದಾಜು ಕಾಲಲ್ಲಿ ನಡೆಯುವಾಗ ಇಷ್ಟು ಮೀಟರ್ ಹಾಕಿದ್ದೇನೆ ಈಗ ನೋಡುವಾಗ ನಮಗೆ ಒಂದು ಅನುಭವ ಬರ್ತದೆ. ನಾವು ಅದನ್ನೇ ಅನುಸರಣೆ ಮಾಡಿ ಮತ್ತೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಔಟ್ ಸೈಡಿಂದ ಕೇಳಬೇಕು, ಆಗ ಎರಡು ಆಗುವಾಗ ನಮಗೆ ಕರೆಕ್ಟಾಗಿ ಮಾಹಿತಿ ಅದರದ್ದು ಸಿಗ್ತದೆ. ನಮ್ಮ ನಮ್ಮ ಜಮೀನಿಗೆ ಏನು ಬೇಕು ಅನ್ನೋದು ನಾವೇ ನಿರ್ಧಾರ ಮಾಡಬೇಕು, ನಾವೇ ನಿರ್ಧಾರ ಮಾಡಬೇಕು. ಬೇರೆಯವರೊಂದು ಮಾಹಿತಿ ತಗೊಂಡು ಅದನ್ನೇ ಬಂದು ಮಾಡುವುದಲ್ಲ, ಅದನ್ನು ಅವರು ಹೇಗೆ ಮಾಡಿದರು ಅದಕ್ಕೆ ಎಂಥದ್ದೆಲ್ಲ ಇದು ಮಾಡಿದ್ದಾರೆ ಅಂತೇಳಿ ನಾವು ಅವರಿಗೆ ಅದನ್ನು ಮತ್ತು ಇದನ್ನು ಕಂಪೇರ್ ಮಾಡಿ ಮತ್ತೆ ನಾವು ಮಾಡಬೇಕು. ಈಗ ಒಬ್ಬರು ಹೇಳ್ತಾರೆ ನಾನು ಅಲ್ಲಿ 100 ಗಿಡ ಹಾಕಿದ್ದೇನೆ, ನನಗೆ 12 ಒಂದು ಗಿಡದಲ್ಲಿ 12 ಗೊನೆ ಉಂಟು ಅಂತ ಹೇಳ್ತಾರೆ. ಹಾಗೆ ನಮಗೆ ಅದು ಬರಲಿಕ್ಕಿಲ್ಲ, ಎಂತ ಮಾಡಿದ್ದಾನೆ ಅಂತ ಒಂದ್ಸಲ ನೋಡ್ಬೇಕು ಅಲ್ಲಿ ಹೋಗಿ, ಹೇಗೆ ಗುಂಡಿ ತೆಗ್ದಿದ್ದಾನೆ, ಹೇಗೆ ನೆಟ್ಟಿದ್ದಾನೆ, ಹೇಗೆ ನೀರಿನ ಸೌಕರ್ಯ ಕೊಟ್ಟಿದ್ದಾನೆ ಅಂತ ಅದನ್ನು ನೋಡುವಾಗ ನಮಗೆ ಬರ್ತದೆ. ಮತ್ತೆ ಗೊಬ್ಬರ ಕೊಡುದು ಅಂತ ಹೇಳಿದ್ರೆ ನಾವು ಕೃಷಿ ಇಲಾಖೆಗೆ ಹೋದ್ರೆ ಇಲ್ಲ ತೋಟಗಾರಿಕೆಯಲ್ಲಿ ಹೋದ್ರೆ ಅವರು ಈ ಫೀಲ್ಡ್ಗೆ ಬರ್ತಿದ್ರು ಎಲ್ಲ ನೋಡಿಕೊಂಡು ಹೋಗ್ಲಿಕ್ಕೆ ಗ್ರಾಮ ಸೇವಕರು, ಅವರು ಈಗ ಬರುವುದಿಲ್ಲ, ಈಗ ಇಲ್ಲ. ಅಲ್ಲಿ ಹೋದ್ರೆ ಅವರು ಇರ್ತಾರೆ ಆಫೀಸಲ್ಲಿ, ಅವ್ರು ಮಾಹಿತಿ ಕೊಡ್ತಾರೆ. ಇಲ್ಲದ್ರೆ ಈಗ ಹೆಚ್ಚಿನವರಿಗೆ ಅಂತ ಹೇಳಿದ್ರೆ ನಿಮಗೆ ಎಂತಾದ್ರೂ ಬೇಕಾದ್ರೂ ಕೂಡ ಫೋನ್ ತಗೊಂಡು ಸೀದಾ ಕೃಷಿ ಇಲಾಖೆ ಇಲ್ಲದ್ರೆ ತೋಟಗಾರಿಕೆ ವೆಬ್ಸೈಟಿಗೆ ಹೋಗಿ ನಿಮಗೆ ಎಂತ ಬೇಕು, ಕೋಳಿ ಬೇಕಾ, ಆನೆ ಬೇಕಾ, ಮೊಲ ಬೇಕಾ, ಯಾವ್ದು ಬೇಕಾದ್ರೆ ಅದೇ ಸೈಟಿಗೆ ಹೋಗಿ ಅದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ, ಅದರಲ್ಲಿ ಯಾವುದು ಡೋಂಗಿ ಇದಿಲ್ಲ, ಕರೆಕ್ಟಾಗಿ ಅವರು ಮಾಹಿತಿ ಕೊಡ್ತಾರೆ. ಮದ್ದು ಬಿಡುದು ಹೇಗೆ ಹೀಗೆ ಅಂತ ಹೇಳಿ ವಿಡಿಯೋ ಕೂಡ ಇರ್ತದೆ, ಅದನ್ನೇ ಮಾಡಬಹುದು. ಮತ್ತೆ ಕೃಷಿ ಮಾಡುವವರಿಗೆ ಈಗ ಜನರು ಸಿಗುವುದಿಲ್ಲ, ಅದಕ್ಕೆ ಕೈಗಾಡಿ ಯಾವ್ದು ತಗೊಳ್ಬೇಕು, 2 ಚಕ್ರ ತಗೊಳ್ಳುವುದು, 1 ಚಕ್ರ ಕಂಫ್ಯೂಸ್ ಇರ್ತದೆ. ಅದಕ್ಕೆ ನನ್ನ ವಿಷಯದಲ್ಲಿ ಅಂದ್ರೆ 1 ಚಕ್ರದ ಗಾಡಿ ತಳ್ಳು ಗಾಡಿ ಉಂಟಲ್ಲ ಅದು ಒಳ್ಳೇದು, ಯಾಕೆಂದ್ರೆ ಒಂದು ಗಾಡಿಯನ್ನು ಒಂದು ತನ್ನ ಪಾಪ ಹಾಕಿದರೆ ಅದರಲ್ಲಿ ದೂಡಿಕೊಂಡು ಹೋಗ್ಬೋದು, ಮತ್ತೆ ಆಚೆ ಬೆಂಡ್ ಆದರೂ ಕೂಡ ಸರ್ತ ಮಾಡಿಕೊಂಡು ಎಲ್ಲಿ ಬೇಕಾದ್ರೆ ತಿರುಗಿಸ್ಕೊಂಡು ಹೋಗ್ಬೋದು. 2 ಚಕ್ರದ್ದು ಅದನ್ನು ಎಳ್ಕೊಂಡು ಹೋದ್ರೆ ಅದೊಂದು ಟೈರ್ ಗುಂಡಿಗೆ ಬಿದ್ದರೆ ಅಂತ ಎಲ್ಲಿಗೆ ಇಬ್ಬರು ಬೇಕು, ಹಾಗೆ 1 ಚಕ್ರದ ಟೈರಲ್ಲಿ ಎಲ್ಲ ಕಡೆಯಲ್ಲಿ ಹೋಗ್ಬೋದು. ಸಣ್ಣ ಜಾಸ್ತಿ ಭಾರ ಆಗುದಿಲ್ಲ, 1-1.5 ಕ್ವಿಂಟಲ್ ಹಾಕಿದಾಗ ಇಲ್ಲ ಭಾರ ಆಗುದಿಲ್ಲ. ಅದು ನಮ್ಮ 1-2 ಸಲ ದೂಡಿಕೊಂಡು ಹೋದ್ರೆ ಅದರಲ್ಲಿ ನಮಗೆ ಅದು ಬ್ಯಾಲೆನ್ಸ್ ಸಿಗ್ತದೆ 2 ಕೈಗಲ್ಲಿ, ಮತ್ತೆ ನಮಗೆ ಈಸಿ ಆಗ್ತದೆ. 2 ಚಕ್ರದಿಂದ 2 ಚಕ್ರ ಅದು 1 ಕಿಲೋಮೀಟರ್ ಹೋಗುವಾಗ ಇದು 10 ಕಿಲೋಮೀಟರ್ ಹೋಗ್ಬೋದು, ಅಷ್ಟು ಲೂಸ್ ಆಗಿ ಹೋಗ್ಬೋದು. ಅಂದ್ರೆ 2 ದಿವಸ 1 ಮೀಟರ್ ಹೋಗುವಾಗ ನಮಗೆ ಅದರ ಬ್ಯಾಲೆನ್ಸ್ ಎಲ್ಲ ಕೈಗೆ ಸಿಕ್ಕಿಬಿಡ್ತದೆ, ಮತ್ತೆ ನಮಗೆ ಅದರ ಎಲ್ಲ ಇದಿರ್ತದೆ, ನ್ಯಾಕ್ ಇರ್ತದೆ, ಹಾಗೆ ಹೋಗ್ಬೋದು. ಗೋಣಿ ಚೀಲದಲ್ಲಿ ತುಂಬಿಸಿ ಇಡುದು ಅದರಲ್ಲಿ ಅಲ್ಲ, ಡೈರೆಕ್ಟ್ ಅದಕ್ಕೆ ಎಂತ ಗೊಬ್ಬರ ಹಾಕುವುದು ಅಲ್ಲ, ಮಣ್ಣು ಎಲ್ಲ ಹಾಕಿ ಮತ್ತೆ ಹಾಗೆ ಅಲ್ಲಿ ಬಗಿಸ್ಬೋದು. ಈಗ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಟ್ರೇಷನ್ ಮಾಡಿ ಸಿಂಗಲ್ ಟೈರ್ಗೆ ಒಂದು ಬೇರಿಂಗಿಯಾಗಿ ಒಂದು ಇದು ಮಾಡಿ ಬ್ರೇಕ್ ಇರುವ ಹಾಗೆ ಅದನ್ನು ಟಿಪ್ಪರ್ನಾಗೆ ಮಾಡಿದ್ದಾರೆ, ಅದನ್ನ ಈಗ ಸಿಕ್ಕಿಸಿ ಒಂದು ಲಾಕ್ ಸೊನ್ನದು ಹಾಗೆ ಪಲ್ಟಿ ಮಾಡೋದು ತೆಗೊಳ್ಳೋದು ಅಷ್ಟೇ. ಆದರೆ ನಾವು ತುಂಬ ಹಣ ಹಾಕಿ ಖರ್ಚು ಮಾಡೋದಿಲ್ಲ, ವೆಲ್ಡಿಂಗಲ್ಲಿ ಹೋಗಿ ಸ್ವಲ್ಪ ನಮ್ಮ ಐಡಿಯಾದಲ್ಲಿ ಮಾಡಿಸ್ಬೇಕು. ಅವರ ಐಡಿಯಾ ಅಂತ ಹೇಳಿದ್ರೆ ಅವರು ದೊಡ್ಡ ದೊಡ್ಡ ಐಡಿಯಾ ಹೇಳ್ತಾರೆ, ಅದನ್ನು ಮಾಡ್ಬೋದು. ಹಾಗೆ ಈಗ ಕೈಗಾಡಿ ಎಲ್ಲ ಹೋಗ್ಲಿಕ್ಕೆ ತೋಟದೊಳಗಡೆ ಕೂಡ ಸಣ್ಣ ಒಂದು ರಸ್ತೆ ಕಚ್ಚಾ ರಸ್ತೆ ಇದ್ರೆ ಒಳ್ಳೇದು ಅಂತ ಅನಿಸ್ತದೆ ನಿಮಗೆ? ಹೌದು, ನಮ್ಮ ತೋಟಕ್ಕೆ ತುಂಬ ತೋಟ ಇದ್ರೆ ಒಂದು ಎಕರೆ 2 ಎಕರೆ ತೋಟ ಇದ್ರೆ ಮಿಡ್ಲಲ್ಲಿ ಒಂದು ವೆಹಿಕಲ್ ಹೋಗುವಷ್ಟು ನಮಗೆ ಪಿಕಪ್ ಹೋಗುವಷ್ಟು ಒಂದು ರೋಡ್ ಬಿಟ್ಟರೆ ನಮಗೆ ಭಯಂಕರ ಅನುಕೂಲ ಆಗ್ತದೆ. ಅಂದ್ರೆ ಗೊಬ್ಬರ ಸಾಗಲಿಸಲಿಕ್ಕೆ, ಅಡಿಕೆ ತಗೊಂಡು ಹೋಗ್ಲಿಕ್ಕೆ, ಎಲ್ಲದಕ್ಕೂ ಹುಳ್ಳು ತರಲಿಕ್ಕೆ ಒಂದು ನಾವು ಸಣ್ಣ ಗಾಡಿ ಮಾಡಿಕೊಂಡ್ರೆ, ಹಳೆ ಗಾಡಿ ಮಾಡಿಕೊಂಡ್ರೆ ಅದರಲ್ಲಿ ನಮಗೆ ಒಂದು ತುಂಬ ಕೆಲಸ ಒಬ್ಬನಿಗೆ ಅಂದರೆ ಅಲ್ಲಿ ಜನ ಇದ್ರೆ ಬರುವಂಥದ್ದು ಇಡುವಂಥದ್ದು ಯಾವ್ದು ಇರ್ತಾರೆ.